ಬ್ಯಾಂಕ್ ಪಾಸ್ಬುಕ್ ಕೊಡಿ, ನಿಮ್ಮ ಅಕೌಂಟ್ ನಂಬರ್ ಬೇಕು. ನಮ್ ಬ್ಯಾಂಕ್ ಅಕೌಂಟ್ ನಂಬರ್ ನಿಮ್ ಕೊಡ್ಬೇಕು? ಕೋಪ ಮಾಡ್ಕೋಬೇಡಪ್ಪ, ಭಾರತ ಸರ್ಕಾರದಿಂದ ಎಲ್ಲಾ ಟಿಬಿ ರೋಗಿಗಳಿಗೆ ನಿಕ್ಷಯ ಪೋಷಣ್ ಯೋಜನೆ ಅಡಿಯಲ್ಲಿ ತಿಂಗಳಿಗೆ 500 ರೂಪಾಯಿಗಳನ್ನ ಅವರವರ ಬ್ಯಾಂಕ್ ಅಕೌಂಟ್ಗೆ ಚಿಕಿತ್ಸೆ ಮುಗಿಯೋ ತನಕ ಹಾಕ್ತಾರೆ. 500 ರೂಪಾಯಿ ತಗೊಂಡು ನಾನೇನ್ ಮಾಡ್ಲಿ ಅದನ್ನ? ಅದರಿಂದ ನೀನು ಕಾಳು ಮೊಟ್ಟೆ ಹಾಲು ತರಕಾರಿ ಪೌಷ್ಟಿಕ ಆಹಾರವನ್ನ ಸೇವಿಸೋದ್ರಿಂದ ಟಿಬಿ ರೋಗದಿಂದ ಬೇಗ ಗುಣವಾಗ್ತೀಯ. ಹಾಗಾದ್ರೆ ಸರಿ. ಟಿಬಿ ಚಿಕಿತ್ಸೆಯ ಸಂದರ್ಭದಲ್ಲಿ ಪೌಷ್ಟಿಕ ಆಹಾರ ಸೇವನೆ ಅತಿ ಮುಖ್ಯ. ನಿಕ್ಷಯ ಪೋಷಣ್ ಯೋಜನೆಯ ಹಣವನ್ನು ಪೌಷ್ಟಿಕ ಆಹಾರಕ್ಕೆ ವಿನಿಯೋಗಿಸಿ. ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆಯ ಪ್ರಕಟಣೆ. ಅಸಕ ಆರೋಗ್ಯ ಮತ್ತು ಕ್ಷೇಮ ಕೇಂದ್ರಗಳಲ್ಲಿ ಏನೆಲ್ಲ ಸೇವೆಗಳವೆ? ಗರ್ಭಿಣಿಯರಿಂದ ಹದಿಹರೆಯದ ಮಕ್ಕಳವರೆಗೂ ಎಲ್ಲಾ ಆರೋಗ್ಯ ಸೇವೆಗಳಿವೆ. ಅಷ್ಟೇ ಅಲ್ಲ, ರಾಷ್ಟ್ರೀಯ ಆರೋಗ್ಯ ಕಾರ್ಯಕ್ರಮದಲ್ಲಿ ಬರೋ ಎಲ್ಲ ಸೇವೆಗಳು, ಸಾಂಕ್ರಾಮಿಕ ಅಸಾಂಕ್ರಾಮಿಕ ರೋಗಗಳ ನಿರ್ವಹಣೆ, ಕಣ್ಣು ಹಲ್ಲು ಮಾನಸಿಕ ಕಾಯಿಲೆಗೂ ಉಪಚಾರ ಸಿಗುತ್ತೆ. ಆಮೇಲೆ ಕುಟುಂಬ ಕಲ್ಯಾಣ ಯೋಜನೆ, ಹಿರಿಯ ನಾಗರಿಕರ ಆರೋಗ್ಯ ಸಮಸ್ಯೆ, ಆಮೇಲೆ ತುರ್ತು ವೈದ್ಯಕೀಯ ಸೇವೆಗಳು ಕೂಡ ಸಿಗುತ್ತೆ. ಇಷ್ಟೆಲ್ಲ ಒಂದೇ ಕಡೆ ಸಿಗ್ತಾವ ಅಂದ್ರೆ ಹಣನು ಹೆಚ್ಚಿಗಿರ್ಬೇಕು? ಇಲ್ಲ, ಈ ಎಲ್ಲಾ ಸೇವೆಗಳು ಸಂಪೂರ್ಣ ಉಚಿತ. ಹೌದಾ? ಈ ಒಳ್ಳೆ ಸುದ್ದಿ ಎಲ್ರಿಗೂ ತಿಳಿಸ್ಬೇಕು. ಬರ್ತೀನಿ ಅಸಕ, ಬರ್ತೀನಿ. ರಾಜ್ಯದಲ್ಲಿ ಒಟ್ಟು 8,729 ಆರೋಗ್ಯ ಮತ್ತು ಕ್ಷೇಮ ಕೇಂದ್ರಗಳಿವೆ. ನಿಮ್ಮ ಮನೆ ಹತ್ತಿರ ಇರುವ ಆರೋಗ್ಯ ಮತ್ತು ಕ್ಷೇಮ ಕೇಂದ್ರಕ್ಕೆ ಭೇಟಿ ಕೊಡಿ. ಅಲ್ಲಿ ಸಿಗುವ ಉಚಿತ ಆರೋಗ್ಯ ಸೇವೆಗಳ ಸಂಪೂರ್ಣ ಪ್ರಯೋಜನ ಪಡೆಯಿರಿ. ಪ್ರಕಟಣೆ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆ, ಕರ್ನಾಟಕ ಸರ್ಕಾರ. ಕಾರ್ಯಕ್ರಮ ವೇಗಿಲ ಮಿಡಿತ. ರೈತ ಬಾಂಧವರಿಗೆಲ್ಲ ನಮಸ್ಕಾರ. ನಾನು ಡಾಕ್ಟರ್ ಜಯಲಕ್ಷ್ಮಿ ನಾರಾಯಣ ಹೆಗಡೆ ಅಂತ, ಕೃಷಿ ಮಹಾವಿದ್ಯಾಲಯ ಶಿವಮೊಗ್ಗದಲ್ಲಿ ಕೀಟಶಾಸ್ತ್ರ ವಿಭಾಗದ ಪ್ರಾಧ್ಯಾಪಕರು ಮತ್ತು ಮುಖ್ಯಸ್ಥನಾಗಿದ್ದೇನೆ. ಇವತ್ತು ನಾನು ನಿಮಗೆ ನಮ್ಮ ವಿಶ್ವವಿದ್ಯಾಲಯದ ಅತ್ಯಂತ ಪ್ರಚಲಿತ ನೇಗಿಲ ಮಿಡಿತ ಪತ್ರಿಕೆ ಬಗ್ಗೆ ಕೆಲವೊಂದು ಮಾಹಿತಿ ಕೊಡಲಿಕ್ಕೆ ಇಷ್ಟಪಡ್ತೇನೆ. ನಮ್ಮ ವಿಶ್ವವಿದ್ಯಾಲಯದಿಂದ 2014 ನೇಗಿಲ ಮಿಡಿತ ಕೃಷಿ ಪತ್ರಿಕೆ ಪ್ರಾರಂಭ ಮಾಡಿದ್ದೀವಿ. ಈ ನೇಗಿಲ ಮಿಡಿತ ಕೃಷಿ ಪತ್ರಿಕೆ ಪ್ರಾರಂಭ ಮಾಡೋ ಉದ್ದೇಶ ಏನಂದರೆ, ನಮ್ಮ ಕೃಷಿಕರಿಗೆ ಆಯಾ ಹಂಗಾಮಿಗೆ ತಕ್ಕಂಥ ಕೆಲವೊಂದು ಕೃಷಿ ಮಾಹಿತಿಯನ್ನು ಒದಗಿಸೋದು ನಮ್ಮ ಈ ಒಂದು ನೇಗಿಲ ಮಿಡಿತ ಪತ್ರಿಕೆಯ ಉದ್ದೇಶ. 2019 ಪ್ರತಿ ತಿಂಗಳ ಈ ಒಂದು ನೇಗಿಲ ಮಿಡಿತ ಪತ್ರಿಕೆ ಮಾಸಿಕ ಪತ್ರಿಕೆಯಾಗಿ ಹೊರಗಡೆ ಬಂತು. 2020 ಇದನ್ನು ತ್ರೈಮಾಸಿಕ ಪತ್ರಿಕೆ ಅಂದರೆ 3 ಈ ಪತ್ರಿಕೆಯನ್ನು ತರ್ತಾ ಇದ್ದೀವಿ. ಅದಕ್ಕೆ ಉದ್ದೇಶ ಇಷ್ಟೇ. ಈ ಮಾಸಿಕ ಪತ್ರಿಕೆ ಬರ್ತಾ ಇದ್ದಾಗ ಲೇಖನಗಳು, ನಮ್ಮ ವಿಜ್ಞಾನಿಗಳಿಗೆ ಲೇಖನ ಬರೀಲಿಕ್ಕೆ ಸ್ವಲ್ಪ ಕಾಲಾವಕಾಶ ಕೊಟ್ಟು ಪೂರ್ತಿ ಲೇಖನ ತೆಗೆದುಕೊಳ್ಳೋಣ, ಪತ್ರಿಕೆಯಲ್ಲಿ ಪ್ರಿಂಟ್ ಮಾಡೋಣ ಅನ್ನೋ ಉದ್ದೇಶದಿಂದ ಅದನ್ನು ಮಾಸಿಕ ಪತ್ರಿಕೆಯಿಂದ ತ್ರೈಮಾಸಿಕ ಪತ್ರಿಕೆಯಾಗಿ ಅದನ್ನು ಚೇಂಜ್ ಮಾಡಿದ್ದೀವಿ. ಈಗ ಎಲ್ಲ ಕೃಷಿ ವಿಶ್ವವಿದ್ಯಾಲಯಗಳವರು ಅವರವರ ಪತ್ರಿಕೆಯನ್ನು, ಕೃಷಿ ಪತ್ರಿಕೆಯನ್ನು ಹೊರತರ್ತಿದ್ದಾರೆ. ನಮ್ಮ ಒಂದು ವಿಶ್ವವಿದ್ಯಾಲಯ ನೇಗಿಲ ಮಿಡಿತ ಪತ್ರಿಕೆ ವಿಶೇಷತೆ ಏನಂದರೆ, ಇದು ಬಹು ವರ್ಣದಲ್ಲಿ ಮುದ್ರಿತಗೊಳ್ತಾ ಇದೆ ಮತ್ತು ಕೆಲವೊಂದು ಮುಖ್ಯವಾದ ಈ ಕೀಟದ ಒಂದು ಚಿಹ್ನೆ ಇರ್ಬೋದು ಅಥವಾ ರೋಗದ ಚಿಹ್ನೆ ಇರ್ಬೋದು, ಕೆಲವೊಂದು ತಳಿಯ ಒಂದು ಲಕ್ಷಣಗಳು ಇರ್ಬೋದು, ಅದನ್ನು ನಾವು ಕಲರ್ ಫೋಟೋಗಳನ್ನು ಹಾಕಿ ರೈತರಿಗೆ ತಿಳಿಸೋ ಒಂದು ಉದ್ದೇಶನ ಇದರಲ್ಲಿ ಮಾಡ್ತಾ ಇದ್ದೀವಿ. ಮತ್ತು ಈ ಒಂದು ಪತ್ರಿಕೆಯನ್ನು ಈಗ ಮಾಮೂಲಿ ಪೇಪರ್ ಹಾಕಿದ್ರೆ ಏನಾಗುತ್ತೆ ಅಂದರೆ, ಈ ಕೃಷಿಕರು ಆಗಾಗ ಬಳಸ್ತಾ ಇದ್ರೆ ಅದೇನಾಗುತ್ತೆ, ಹಾಳಾಗ್ಬಿಡುತ್ತೆ. ಹಾಗಾಗಿ ಸ್ವಲ್ಪ ಕ್ವಾಲಿಟಿ ಪೇಪರ್ನ ಹಾಕಿ ಬಹುರಣಿತದಲ್ಲಿ ಮುದ್ರಣಗೊಂಡ್ರೆ ರೈತರಿಗೆ ಅದು ಬಳಕೆ ಚೆನ್ನಾಗುತ್ತೆ, ಉಪಯೋಗ ಚೆನ್ನಾಗುತ್ತೆ, ಮತ್ತು ಸಾಕಷ್ಟು ಕಾಲ ಅದ್ರ ಇಟ್ಕೋಬಹುದು ಅನ್ನೋದು ಒಂದು ಉದ್ದೇಶ. ಮತ್ತು ಈ ನೇಗಿಲ ಮಿಡಿತ ಪತ್ರಿಕೆ ಒಳಗಡೆ ಏನಿರುತ್ತೆ, ಏನೇನು ಲೇಖನಗಳು ಹಾಕ್ತಾ ಇದ್ದೀವಿ ಅಂದರೆ, ಪ್ರತಿ ಒಂದು ಹಂಗಾಮಿನಲ್ಲಿ ಯಾವ್ಯಾವ ಬೆಳೆಯನ್ನು ಬೆಳಿತೀವಿ, ಆ ಹಂಗಾಮಿನ ಬೆಳೆಯನ್ನು ಆಯ್ದು ಯಾವ ಪ್ರಮುಖ ಬೆಳೆಗಳನ್ನು, ಆ ಬೆಳೆದ ಸಂಪೂರ್ಣ ಮಾಹಿತಿಯನ್ನು ಈ ಒಂದು ನೇಗಿಲ ಮಿಡಿತದಲ್ಲಿ ಕೊಡ್ತಾ ಇದ್ದೀವಿ. ಮತ್ತು ಈ ನೇಗಿಲ ಮಿಡಿತ ಇದು ಕರ್ನಾಟಕದಾದ್ಯಂತ ನಮ್ಮ ರೈತರಿಗೆ ತಲುಪ್ತಾ ಇದೆ. ಇದು ಬರೀ ಶಿವಮೊಗ್ಗ ಅಥವಾ ಇಲ್ಲಿ ಭಾಗಕ್ಕಲ್ಲ, ಈಗ 3,000 ಹೆಚ್ಚು ರೈತರು ಇದಕ್ಕೆ ಚಂದಾದಾರರಾಗಿದ್ದಾರೆ. ಕೆಲವು ಈಗೇನು ತ್ರೈಮಾಸಿಕ ಪತ್ರಿಕೆಯಾಗಿ ನಾವು ಮುದ್ರಣ ಮಾಡ್ತಾ ಇದ್ದೀವೋ, ಪ್ರತಿ ಪತ್ರಿಕೆಯಲ್ಲಿ 14-15 ಕೃಷಿ ಲೇಖನಗಳನ್ನು ಹಾಕ್ತಾ ಇದ್ದೀವಿ. ಅದು ಕೃಷಿ ಸಂಬಂಧಿಸಿದ ಬೆಳೆ ಇರ್ಬೋದು, ತೋಟಗಾರಿಕಾ ಸಂಬಂಧಿಸಿದ ಬೆಳೆ ಇರ್ಬೋದು, ಅಥವಾ ಮೌಲ್ಯವರ್ಧನೆ ಇರ್ಬೋದು, ಅಥವಾ ಈಗ ವ್ಯಾಲ್ಯೂ ಅಡಿಷನ್ ಅಂದರೆ ಮೌಲ್ಯವರ್ಧನೆ ಅದು ಹೇಗೆ ಮಾಡೋದು ಅನ್ನೋದನ್ನು ಸವಿಸ್ತಾರವಾಗಿ ಅದು ಪ್ರೊಸೀಜರ್ ಸಹಿತ ಕೊಡ್ತಾ ಇದ್ದೀವಿ. ಜೊತೆಗೆ ಈಗ ಹಸು ಸಾಕಾಣಿಕೆ ಅಥವಾ ಮೀನು ಸಾಕಾಣಿಕೆ ಅಥವಾ ಕುರಿ ಸಾಕಾಣಿಕೆ, ಈಗ ಪಶುವೈದ್ಯ ಏನಿದೆಯೋ ಅದರ ಬಗ್ಗೆನೂ ಮಾಹಿತಿ ಕೊಡ್ತಾ ಇದ್ದೀವಿ. ಅದರ ಜೊತೆಗೆ ನಮ್ಮ ವಿಶ್ವವಿದ್ಯಾಲಯದ ಒಂದು ಅಂಕಣ ಇದೆ, ಅದರಲ್ಲಿ ಪ್ರತಿ ಪತ್ರಿಕೆಯಲ್ಲಿ ಒಂದೊಂದು ವಿಶ್ವವಿದ್ಯಾಲಯದ ಅಂಗಸಂಸ್ಥೆಗಳ ಬಗ್ಗೆ ಮಾಹಿತಿ ಕೊಡ್ತಾ ಇದ್ದೀವಿ. ಅದು ನಮ್ಮ ಕಾಲೇಜ್ ಇರ್ಬೋದು ಅಥವಾ ಸಂಶೋಧನಾ ಕೇಂದ್ರ ಇರ್ಬೋದು ಅಥವಾ ಕೃಷಿ ವಿಜ್ಞಾನ ಕೇಂದ್ರ ಇರ್ಬೋದು, ಹೀಗೆ ನಮ್ಮ ವಿಶ್ವವಿದ್ಯಾಲಯದಲ್ಲಿ ಏನೇನು ಸಂಸ್ಥೆಗಳಿದಾವೋ ಪ್ರತಿ ಸಂಸ್ಥೆಗಳ ಬಗ್ಗೂ ಒಂದಿಷ್ಟು ಮಾಹಿತಿಯನ್ನು ರೈತರಿಗೆ ತಲುಪಿಸ್ತಾ ಇದ್ದೀವಿ. ಇನ್ನೊಂದು ಪ್ರಮುಖ ಅಂಕಣ ಏನಂದರೆ, ರೈತ ಯಶೋಗಾಥೆ ಅಂತ. ಅದರಲ್ಲಿ ಏನ್ ಮಾಡ್ತೀವಿ ಅಂದ್ರೆ ಸಾಧಕ ರೈತ ಅಂತ ಅಂಕಣದ ಹೆಸರು. ಯಾರ್ಯಾರು ರೈತರು ಕೆಲವೊಂದು ತಾಂತ್ರಿಕ ತಂತ್ರಜ್ಞಾನಗಳನ್ನು ಕೃಷಿಯಲ್ಲಿ ಅಳವಡಿಸಿ ಸಾಧನೆ ಮಾಡಿದಾರೋ ಮತ್ತು ಅವರ ಕೃಷಿ ಉತ್ಪನ್ನಗಳನ್ನು ದ್ವಿಗುಣಗೊಳಿಸಿದಾರೋ ಅವ್ರದ ಒಂದು ಯಶೋಗಾಥೆಯನ್ನು ನಾವು ಹುಡುಕಿ ಆರಿಸಿ ಅವರು ಸಂಬಂಧಪಟ್ಟ ಫೋಟೋಗಳನ್ನು ಕಲೆಕ್ಟ್ ಮಾಡಿಕೊಂಡು ಈ ಒಂದು ತ್ರೈಮಾಸಿಕ ಪತ್ರಿಕೆಯಲ್ಲಿ ಸಾಧಕ ರೈತ ಅಂಕಣದಲ್ಲಿ ಆ ಸಾಧಕ ರೈತರ ಬಗ್ಗೂ ಕೆಲವೊಂದು ಮಾಹಿತಿನ ಕೊಟ್ಟು ಬೇರೆ ರೈತರಿಗೆ ಉತ್ತೇಜನ ಕೊಡ್ತಾ ಇದೀವಿ. ಜೊತೆಗೆ ಚಂದ ವಿವರಕ್ಕೆ ಬಂದ್ರೆ ಇದರ ಬಿಡಿ ಪ್ರತಿಗೆ 25 ರೂಪಾಯಿ ಮಾತ್ರ, ವಾರ್ಷಿಕ 200 ರೂಪಾಯಿ ಇರೋದನ್ನ ಇವಾಗ ವಾರ್ಷಿಕ 100 ಮಾಡಿದೀವಿ ಆಯ್ತಾ, ಮತ್ತೆ 2 ವರ್ಷಕ್ಕೆ 400 ಇರೋದನ್ನ ಇವಾಗ 200 ಮಾಡಿದೀವಿ, 5 ವರ್ಷಕ್ಕೆ 1,000 ರೂಪಾಯಿ ಇತ್ತು ಇವಾಗ ಅದನ್ನು ಕಡಿಮೆ ಮಾಡಿ 500 ಮಾಡಿದೀವಿ, 10 ವರ್ಷಕ್ಕೆ ಬರೀ 1,000 ಇದೆ, ಮತ್ತು 2,000 ಇತ್ತು. ರೈತರಿಗೆ ಅನುಕೂಲವಾಗಲಿಕ್ಕೆ ಸಹಾಯ ಮಾಡ್ತಾ ಇದೀವಿ. ಜೊತೆಗೆ ಇನ್ನೊಂದು ವಿಶೇಷತೆ ಅಂದ್ರೆ ಇವರು ಚಂದಾದಾರರಾಗಿ ತಮ್ಮ ಒಂದು ಯಾವ ವಿಳಾಸ ಕಳಿಸ್ಬೇಕು ಅಂತ ಹೇಳಿದ್ರೆ ಸಾಕು, ಆ ವಿಳಾಸಕ್ಕೆ ಈ ಪತ್ರಿಕೆಯನ್ನ ಅವ್ರ ಮನೆ ಬಾಗಿಲಿಗೆ ತಲುಪಿಸೋ ಒಂದು ವ್ಯವಸ್ಥೆ ಇದೆ. ನಿಮಗೆ ನೇಗಿಲು ಮಿಡಿತ ಪತ್ರಿಕೆಗೆ ಹೆಚ್ಚಿನ ಮಾಹಿತಿಗೆ ದೂರವಾಣಿ ಸಂಖ್ಯೆ 9480838218. ನೇಗಿಲ ಮಿಡಿತ ಕೇಳಿದಿರಿ. ಪ್ರಸಾರ ನಿರ್ವಹಣೆ ಬಿ ಸಿದ್ದಣ್ಣ. ಓ ಆಶಕ್ಕ, ಏನಿದು ಬಿರ್ಬಿರ್ನೆ ಒಯ್ತಾ ಇದೆಯಲ್ಲ, ಏನ್ ಸಮಾಚಾರ? ಊರ್ನಾಗೆ ಸೊಳ್ಳೆ ಕಾಟ ಜಾಸ್ತಿ ಆಗಿ ಮೆದುಳು ಜ್ವರ ಕಾಣಿಸ್ಕೊಳ್ತಿದೆ. ನೀವೆಲ್ಲ ನಿಮ್ಮ ಮನೆ ಸುತ್ತ ಶುಚಿಯಾಗಿಟ್ಕೊಳ್ಳಿ, ನಿಮ್ ಮಕ್ಳಿಗೆ ಜೈ ಲಸಿಕೆ ತಪ್ಪದೆ ಹಾಕ್ಸಿ. ಜೈ ಲಸಿಕೆ ಅಂದ್ರೆ ಏನು? ಹಾಕ್ಸಿದ್ರೆ ಏನಾಗ್ತದವಾ? ಮಕ್ಳ ದೇಹದಲ್ಲಿ ಜಾಪನೀಸ್ ಎನ್ಸೆಫಲಿಟಿಸ್ ಅನ್ನೋ ವೈರಾಣು ಬರದಂತೆ ತಡೆಯಕ್ಕೆ ಜೈ ಲಸಿಕೆ ಹಾಕಿಸ್ಬೇಕು. ಇಲ್ದಿದ್ರೆ ನರ ದೌರ್ಬಲ್ಯತೆ, ಬುದ್ಧಿಮಾಂದ್ಯತೆ, ಮೂರ್ಛೆ ರೋಗ, ಶಾಶ್ವತ ಅಂಗವೈಕಲ್ಯನೂ ಉಂಟಾಗ್ಬೋದು. ಜ್ವಾಪನ ಎಲ್ಲ ಆಗ್ತಿರವ ಆ ಜೈ ಲಸಿಕೆನ? ಆಯ್ದ ಜಿಲ್ಲೆಗಳ ಶಾಲೆಗಳಲ್ಲಿ, ಅಂಗನವಾಡಿಗಳಲ್ಲಿ, ಸರ್ಕಾರಿ ಆಸ್ಪತ್ರೆಗಳಲ್ಲಿ ಉಚಿತವಾಗಿ ಹಾಕ್ತಾರವ? ಇವತ್ತೇ ನನ್ನ ಮಗುಗೆ ಜೈ ಲಸಿಕೆ ಹಾಕಿಸ್ಬಿಡ್ತೀನಿ ಬಿಡವ. ಬನ್ನಿ, 15 ವರ್ಷದ ಒಳಗಿನ ಮಕ್ಕಳಿಗೆ ಜೆಇ ಲಸಿಕೆ ಹಾಕಿಸೋಣ, ಮೆದುಳು ಜ್ವರದ ವಿರುದ್ಧ ಯುದ್ಧ ಸಾರೋಣ. ಪ್ರಕಟಣೆ ರಾಷ್ಟ್ರೀಯ ಆರೋಗ್ಯ ಅಭಿಯಾನ ಹಾಗೂ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆ, ಕರ್ನಾಟಕ ಸರ್ಕಾರ. ನಾನು ತರಕಾರಿ ವ್ಯಾಪಾರಿ ರಮೇಶ್. ಸರಿಯಾದ ತೂಕದಿಂದ ಗ್ರಾಹಕರಿಗೆ ಖುಷಿ, ಹಾಗೆಯೇ ಸರಿಯಾದ ಸುರಕ್ಷೆಯಿಂದ ಕುಟುಂಬಕ್ಕೆ ಭವಿಷ್ಯದ ಚಿಂತೆಯಿಂದ ಮುಕ್ತಿ. ಅದಕ್ಕೆ ನನ್ ಮಾತು ಕೇಳಿ, ಇವತ್ತೇ ಸೇರ್ಕೊಳ್ಳಿ ಪ್ರಧಾನ ಮಂತ್ರಿ ಜೀವನ್ ಜ್ಯೋತಿ ಬಿಮಾ ಯೋಜನಾ ಜೊತೆ. ಪಡೆಯಿರಿ 2 ಲಕ್ಷ ರೂಪಾಯಿಯ ಜೀವ ವಿಮೆ ವರ್ಷಕ್ಕೆ 436 ರೂಪಾಯಿಯಲ್ಲಿ, ಮತ್ತು ಪ್ರಧಾನ ಮಂತ್ರಿ ಸುರಕ್ಷಾ ಬಿಮಾ ಯೋಜನಾ ಪಡೆಯಿರಿ 2 ಲಕ್ಷ ರೂಪಾಯಿಯ ದುರ್ಘಟನೆ ವಿಮೆ ವರ್ಷಕ್ಕೆ 20 ರೂಪಾಯಿಯಲ್ಲಿ. ಬುದ್ಧಿವಂತಿಕೆ ತೋರಿಸಿ, ಜವಾಬ್ದಾರಿ ನಿಭಾಯಿಸಿ. ಸಮೀಪದ ಬ್ಯಾಂಕ್ ಶಾಖೆ ಅಥವಾ ಪೋಸ್ಟ್ ಆಫೀಸ್ಗೆ ಹೋಗಿ ಈ ಯೋಜನೆಯಲ್ಲಿ ಪಾಲ್ಗೊಳ್ಳಿ. ಇದೀಗ ದಾಳಿಂಬೆ ಬೆಳೆಯ ಬೇಸಾಯ ಕ್ರಮಗಳ ಕುರಿತು ಹಿರಿಯೂರು ಬಬ್ಬೂರು ಫೋರಂನ ತೋಟಗಾರಿಕೆ ಮಹಾವಿದ್ಯಾಲಯದ ಸಹಾಯಕ ಪ್ರಾಧ್ಯಾಪಕರಾದ ಡಾಕ್ಟರ್ ಡಿಸಿ ಕಿರಣ್ ಸಾಗರ್ ಅವರೊಂದಿಗಿನ ಸಂದರ್ಶನ ಕೇಳೋಣ. ಆತ್ಮೀಯ ಕೃಷಿಕ ಬಂಧವರೇ, ಇವತ್ತಿನ ಕಿಸಾನ್ ವಾಣಿ ಕೃಷಿರಂಗ ಕಾರ್ಯಕ್ರಮದಲ್ಲಿ ನಾವಿವತ್ತು ದಾಳಿಂಬೆ ಬೆಳೆಯ ಬೇಸಾಯ ಕ್ರಮದ ಬಗ್ಗೆ ಮಾತಾಡ್ತಾ ಇದ್ದೀವಿ. ಹೆಚ್ಚಿನ ಮಾಹಿತಿಯನ್ನ ತಿಳಿಸಲಿಕ್ಕಾಗಿ ಇವತ್ತು ನಮ್ಮೊಂದಿಗೆ ಇದ್ದಾರೆ ಹಿರಿಯೂರು ತೋಟಗಾರಿಕಾ ಮಹಾವಿದ್ಯಾಲಯದಲ್ಲಿ ಹಣ್ಣು ವಿಜ್ಞಾನ ವಿಭಾಗದಲ್ಲಿ ಸಹಾಯಕ ಪ್ರಾಧ್ಯಾಪಕರಾಗಿ ಕಾರ್ಯವನ್ನ ನಿರ್ವಹಿಸುವಂತಹ ಡಾಕ್ಟರ್ ಡಿಸಿ ಕಿರಣ್ ಸಾಗರ್ ಅವರು ನಮ್ಮೊಂದಿಗೆ ಇದ್ದಾರೆ. ಬನ್ನಿ, ಅವರಿಂದಲೇ ಸಾಕಷ್ಟು ಈ ಒಂದು ದಾಳಿಂಬೆ ಕೃಷಿಯನ್ನ ಯಾವ ರೀತಿ ಮಾಡಬೇಕು, ಈ ಒಂದು ದಾಳಿಂಬೆ ಬೆಳೆಯಲ್ಲಿ ಯಾವ ರೀತಿಯಾದಂತಹ ಒಂದು ಪೋಷಕಾಂಶಗಳನ್ನ, ಲಘು ಪೋಷಕಾಂಶಗಳನ್ನ ಕೊಟ್ಟು ಉತ್ತಮವಾಗಿ ಈ ಒಂದು ಬೆಳೆಯಲ್ಲಿ ಇಳುವರಿ ಪಡಿಬಹುದು, ಜೊತೆಗೆ ಈ ಒಂದು ದಾಳಿಂಬೆ ಬೆಳೆಗೆ ಬರತಕ್ಕಂಥ ಕೀಟ ಮತ್ತು ರೋಗಗಳನ್ನ ಯಾವ ರೀತಿ ನಿಯಂತ್ರಣ ಮಾಡಬಹುದು ಅನ್ನುವಂತಹ ಸಾಕಷ್ಟು ವಿಚಾರಗಳನ್ನ ಇವತ್ತು ಅವರಿಂದಲೇ ಕೇಳಿ ತಿಳಿದುಕೊಳ್ಳೋಣ. ನಮಸ್ಕಾರ ಕಿರಣ್ ಸಾಗರ್ ಅವರೇ. ಎಲ್ಲರಿಗೂ ನಮಸ್ಕಾರ. ಕಿರಣ್ ಸಾಗರ್ ಅವರೇ, ಹೇಳಿ, ಈ ಒಂದು ದಾಳಿಂಬೆ ಕೃಷಿಯನ್ನ ಮಾಡಬೇಕು ಅಂತಂದ್ರೆ ಪ್ರಾರಂಭದಲ್ಲಿ ತಮ್ಮ ಜಮೀನನ್ನ ನಮ್ಮ ಕೃಷಿಕರು ಯಾವ ರೀತಿ ಸಾಗುವಳಿ ಮಾಡಿ ಯಾವ ರೀತಿಯಾದಂತಹ ಒಂದು ಗೊಬ್ಬರವನ್ನ ಕೊಡಬೇಕು ಅಂತ ಹೇಳ್ತೀರಾ? ಸರ್, ಮೊದಲನೆಯದಾಗಿ ದಾಳಿಂಬೆ ನಮ್ಮ ಒಣ ಪ್ರದೇಶದಲ್ಲಿ ಹೆಚ್ಚಾಗಿ, ನಮ್ಮ ಈ ಚಿತ್ರದುರ್ಗ, ಕೊಪ್ಪಳ, ಬಿಜಾಪುರ, ತುಮಕೂರು ಒಣ ಪ್ರದೇಶದಲ್ಲಿ ಅತಿ ಹೆಚ್ಚಾಗಿ ಬೆಳೆಯುವಂತ ಒಂದು ಮುಖ್ಯವಾದ ಹಣ್ಣಿನ ಬೆಳೆ. ವಿಸ್ತೀರ್ಣ ಮತ್ತು ಉತ್ಪನ್ನದಲ್ಲಿ ದಾಳಿಂಬೆ ಬೆಳೆಯಲ್ಲಿ ನಮ್ಮ ಭಾರತವು ಮೊದಲನೇ ಸ್ಥಾನದಲ್ಲಿದೆ. ಮೊದಲನೆಯದಾಗಿ ಯಾವ ತರಹದ ಮಣ್ಣು ಸೆಲೆಕ್ಷನ್ ಮಾಡಬೇಕು ಅಂದ್ರೆ, ಮಣ್ಣು ಸೆಲೆಕ್ಷನ್ ಮಾಡುವಾಗ ಅಂದ್ರೆ ಅದು ನೆಲದ ಒಂದು ಇಳಿಜಾರು 3-5% ಇರುವಷ್ಟು ನೆಲವನ್ನು ನಾವು ಆಯ್ಕೆ ಮಾಡಿಕೊಳ್ಳಬೇಕು, ಹಾಗೂ ಲವಣಾಂಶ 4 ಕಡಿಮೆ ಇದ್ದು ಮತ್ತು ಸೋಡಿಯಂ ಅಂಶವು 15 ಕಡಿಮೆ ಇರುವ ಒಂದು, ಮತ್ತು pH ಅಂತ ಕರಿತೀವಿ, ಸಾಯಿಲ್ pH, ಅದು 6.5-7.5 ಒಂದು ಮಣ್ಣು ಅತಿ ಸೂಕ್ತವಾಗಿದ್ದು, ಹಾಗೂ ನೀರು ಚೆನ್ನಾಗಿ ಬಸಿದು ಹೋಗುವಂತ ಮಣ್ಣಿನಲ್ಲಿ ನಾವು ಬೆಳೆಯಬಹುದಾಗಿದೆ. ಇನ್ನು ಭೂಮಿ ಸಿದ್ಧತೆಗೆ ಬಂದರೆ ನಾಟಿ ಮಾಡುವುದಕ್ಕಿಂತ ಮುಂಚೆ ನಾವು ಭೂಮಿಯನ್ನು ಚೆನ್ನಾಗಿ ಉಳುಮೆ ಮಾಡಬೇಕು. ನಂತರ ನಾಟಿ ಮಾಡುವುದಕ್ಕಿಂತ ಒಂದೆರಡು ತಿಂಗಳ ಮುಂಚೆ ಅಂದರೆ ಒಂದು 0.65 cm³ ನಾವು ಗುಂಡಿಗಳನ್ನು ತೆಗೆಯಬೇಕು. ನಂತರ ಅದಕ್ಕೆ ಕೊಟ್ಟಿಗೆ ಗೊಬ್ಬರ 15-20 kg, ವರ್ಮಿ ಕಾಂಪೋಸ್ಟ್ 2 kg, ಅದಲ್ಲದೆ ನೀಮ್ ಕೇಕ್ 15 kg, ಮತ್ತು ಸೂಕ್ಷ್ಮಾಣುಜೀವಿ ಒಂದು ಗೊಬ್ಬರಗಳು ಬರ್ತವೆ, ಜೈವಿಕ ಗೊಬ್ಬರಗಳಾದರೆ ಟ್ರೈಕೋಡರ್ಮಾ, ಆಸ್ಪರ್ಜಿಲಸ್, ಅಜಾಟೋಬ್ಯಾಕ್ಟರ್, ಇವೆಲ್ಲಗಳನ್ನು ಪ್ರತಿ ಗಿಡಕ್ಕೆ 20 g ನಾವು ಗುಂಡಿಯಲ್ಲಿ ಹಾಕಬೇಕು. ನಂತರ ಒಂದು 15 ದಿನಗಳ ನಂತರ ನಾವು ನಾಟಿ ಮಾಡಿ ಮಣ್ಣನ್ನು ಮುಚ್ಚಬೇಕು. ನಾಟಿ ಮಾಡುವ ಸಮಯದಲ್ಲಿ ನಾವು ಸಪೋಸ್ ಈಗ ಟಿಶ್ಯೂ ಕಲ್ಚರ್ ಪ್ಲಾಂಟ್ಸ್ ಅಂತ ಈಗೆಲ್ಲ ನಾವು ಅತಿ ಹೆಚ್ಚಾಗಿ ನಾವು ಯೂಸ್ ಮಾಡ್ತೀವಿ. ಟಿಶ್ಯೂ ಕಲ್ಚರ್ ಪ್ಲಾಂಟ್ಸ್ ತಗೊಂಡ್ರೆ ನಾವು ಅರ್ತ್ ಬಾಲ್ ಅಂತ ಇರುತ್ತೆ, ಅಂದರೆ ಟಿಶ್ಯೂ ಕಲ್ಚರ್ ಪ್ಲಾಂಟ್ನಲ್ಲಿ ಒಂದು ಮಣ್ಣಿನ ಹುಂಡೆ ಇರುತ್ತೆ, ಆ ಮಣ್ಣಿನ ಹುಂಡೆಯು ಬಿದ್ದೋಗ ಥರ ಮಾಡಿದೆ ನಾವು ಅದನ್ನು ಸೇಫ್ ಆಗಿ ಗುಂಡಿಯಲ್ಲಿ ಉಣಬೇಕು. ನಂತರ ಮಣ್ಣನ್ನು ಮುಚ್ಚಬೇಕು. ಮಣ್ಣು ಮುಚ್ಚಿದ ನಂತರ ಅಂದರೆ ಸ್ವಲ್ಪ ನೀರನ್ನು ಹಾಯಿಸಬೇಕು, ಅಂದರೆ ಯಾಕಂದರೆ ಒಳಗಡೆ ನಾವು ನೀರು ಹಾಯಿಸಿದ ಮೇಲೆ ಮಣ್ಣು ಒಳಗಡೆ ಹೂತೋಗುತ್ತೆ. ಸೊ ಸ್ವಲ್ಪ ಇರಿಗೇಷನ್ ಕೊಡಬೇಕು, ನೀರಾವರಿ ಕೊಡಬೇಕು. ನಂತರ ಒಂದು 3-4 ದಿನಗಳ ನಂತರ ನಾರ್ಮಲ್ ಆಗಿ ರೆಗ್ಯುಲರ್ ಇರಿಗೇಷನ್ ನಾವು ನೀರಾವರಿನ ನಾವು ಕೊಡಬಹುದಾಗಿದೆ. ದಾಳಿಂಬೆ ಬೆಳೆಯಲ್ಲಿ ಈಗ ಗುಣಮಟ್ಟದ ಒಂದು ಸಸಿಗಳನ್ನ ಆಯ್ಕೆ ಅಂತಂದ್ರೆ ಯಾವ ರೀತಿ ಮಾಡ್ಕೊಳ್ಬೇಕಾಗುತ್ತೆ? ಇವತ್ತು ಒಳ್ಳೆಯ ಒಂದು ಇಳುವರಿ ತಗೊಳ್ಬೇಕಪ್ಪ ಅಂತಂದ್ರೆ ಪ್ರಾರಂಭದಲ್ಲೇ ಗುಣಮಟ್ಟದ ಸಸಿಗಳನ್ನ ನಾವು ನಾಟಿ ಮಾಡಬೇಕಾಗುತ್ತೆ. ಇದ್ರ ಬಗ್ಗೆ ಹೇಳಿ, ಗುಣಮಟ್ಟದ ಸಸಿಗಳು ಅಂತಂದ್ರೆ ಯಾವ ರೀತಿ ಆಯ್ಕೆ ಮಾಡ್ಕೊಳ್ಬೇಕಾಗುತ್ತೆ? ಸಸಿಗಳ ಗುಣಮಟ್ಟಕ್ಕೆ ಬಂದರೆ ಈಗ ಭಾರತದಲ್ಲಿ ಲೇಯರಿಂಗ್ ಅಂತ ಕರೀತಾರೆ, ಅಂದ್ರೆ ಗೂಟಿ ಮಾರ್ಗೂಟಿ ಅಂತ ಕರಿತೀವಿ, ಅವುಗಳನ್ನು ಸಹ ನಾವು ಯೂಸ್ ಮಾಡ್ತೀವಿ. ಅದಲ್ಲದೆ ಈಗ ಅಂಗಾಂಶ ಕೃಷಿಯಿಂದ ಬೆಳೆದ ಒಂದು ಸಸಿಗಳನ್ನು ಕೂಡ ನಾವು ಆಯ್ಕೆ ಮಾಡಿಕೊಳ್ಳಬೇಕಾದಾಗಿದೆ. ನಾವು ಈ ಅಂಗಾಂಶ ಕೃಷಿಗೂ ಮತ್ತು ಲೇಯರಿಂಗ್ ನಿಂದ ಪಡೆದಂತಹ ಒಂದು ಸಸಿಗಳಿಗೆ ಅದರ ವ್ಯತ್ಯಾಸ ನಾನು ನಿಮಗೆ ಈಗ ಹೇಳ್ತೀನಿ. ನಾವು ಲೇಯರಿಂಗ್ ಇಂದ ಅಂದರೆ ಗೂಟಿಯಿಂದ ಪಡೆದ ಕೊಂಬೆಗಳಲ್ಲಾದರೆ ನಾವು ಆಕ್ಚುಲಿ ಟಿಶ್ಯೂ ಕಲ್ಚರ್ ಅಂದರೆ ಅಂಗಾಂಶ ಕೃಷಿಗಿಂತಲೂ ಈ ಗೂಟಿ ಸಸಿ ಏನಿದಾವಲ್ಲ ಇದು ನಾವು ಜಾಸ್ತಿ ಪ್ರಿಫರ್ ಮಾಡ್ತೀವಿ. ಯಾಕಂದರೆ ಉತ್ತಮವಾದ ಒಂದು ಲಾಭಾಂಶಗಳಿದ್ದಾವೆ. ಏನಂದರೆ ಏರ್ ಲೇಯರಿಂಗ್ ಇಂದ ಅಂದರೆ ಗೂಟಿಯಿಂದ ಪಡೆದಂಥ ಗಿಡಗಳು ಅತ್ಯುತ್ತಮವಾಗಿ ರೆಂಬೆ ಕೊಂಬೆಗಳನ್ನು ಬಿಡುತ್ತವೆ, ಹಾಗೂ ಅತಿ ಹೆಚ್ಚು ಹಣ್ಣು ಕಟ್ಟಿ ಮತ್ತು ಗಾಳಿಯ ಸಮಯದಲ್ಲಿ ಇವು ಅಂಗಾಂಶ ಕೃಷಿಯಿಂದ ಪಡೆದ ಸಸಿಗಳಿಗಿಂತ ಹೆಚ್ಚು ಭಾರವನ್ನು ತಡೆದುಕೊಳ್ಳುವಲ್ಲಿ ಇವು ಯಶಸ್ವಿಯಾಗಿದ್ದಾವೆ. ಇನ್ನು ಅಂಗಾಂಶ ಕೃಷಿ ಸಸಿಗಳಿಗೆ ಬಂದರೆ ನಮಗೆಲ್ಲರೂ ಗೊತ್ತಿರೋ ಪ್ರಕಾರ ಅಂಗಾಂಶ ಕೃಷಿಗಳು ಮೊದಲಿನಿಂದನೆ ಅವು ರೋಗ ರಹಿತವಾದ ಸಸಿಗಳನ್ನ ಪಡಿಬಹುದು. ರೋಗರಹಿತವಾಗಿದ್ದಲ್ಲದೆ ನಾವು ಹೂ ಕಟ್ಟುವುದು, ಹಣ್ಣು ಕಟ್ಟುವುದು ಮತ್ತು ಒಂದೇ ಸಮಯದಲ್ಲಿ ಹಣ್ಣಿನ ಕಟಾವನ್ನು ಮಾಡುವುದು ಸಹ ಈ ಅಂಗಾಂಶ ಕೃಷಿಯಲ್ಲಿ ನಾವು ಹೆಚ್ಚಾಗಿ ಕಂಡುಕೊಳ್ಳಬಹುದಾಗಿದೆ. ಸೊ ಆದ್ದರಿಂದ ನಾವು ಈಗ ಇತ್ತೀಚೆಗೆ ಮಾತ್ರ ಈ ಅಂಗಾಂಶ ಕೃಷಿ ಸಸಿಗಳನ್ನು ಜನ ಯೂಸ್ ಮಾಡ್ತಿದ್ದಾರೆ. ಅದಲ್ಲದೆ ನಾವು ಏರ್ ಲೇಯರಿಂಗ್ ಪಡೆದ ಸಸಿಗಳನ್ನು ಕೂಡ ನಾವು ಯೂಸ್ ಮಾಡಬಹುದು. ನಾನೇನು ಏರ್ ಲೇಯರಿಂಗ್ ಇಂದ ತಗೊಂಡಿರೋ ಸಸಿಗಳು ರೋಗದಿಂದ ಕೂಡಿರ್ತವೆ ಅಂತ ಹೇಳಲ್ಲ. ನಾವು ಸೆಲೆಕ್ಟ್ ಮಾಡುವಾಗ ಹುಷಾರಾಗಿ ರೋಗರಹಿತವಾದ ಏರ್ ಲೇಯರಿಂಗ್ ಸಸಿ ಗೂಟಿಗಳನ್ನು ಸಹ ನಾವು ಸೆಲೆಕ್ಟ್ ಮಾಡ್ಕೋಬಹುದಾಗಿದೆ. ಈಗ ನಮ್ಮ ಭಾಗದಲ್ಲಿ ಈ ಒಂದು ದಾಳಿಂಬೆ ಬೆಳಿಬೇಕಂತಂದ್ರೆ ನಮ್ಮ ಕೃಷಿಕರು ಉತ್ತಮವಾಗಿ ಇಳುವರಿ ಪಡಿಬೇಕಂತಂದ್ರೆ ಯಾವ ತಳಿಯ ದಾಳಿಂಬೆಯನ್ನ ಆಯ್ಕೆ ಮಾಡಿಕೊಳ್ಬೇಕಾಗುತ್ತೆ? ಈಗ ನಿಮ್ಗೆಲ್ಲ ಗೊತ್ತಿರುವ ಪ್ರಕಾರ ಈ ಮಹಾರಾಷ್ಟ್ರ, ಉತ್ತರ ಕರ್ನಾಟಕ ಇದೆಲ್ಲವೂ ಕೂಡ ಬಾಗ್ವಾ ಅಂತ ಒಂದು ತಳಿ ಇದೆ. ಈ ಬಾಗ್ವಾ ತಳಿಯು ನಾವು ಗಿಡ ಕಟ್ಟು ಅಂದ್ರೆ ಚಾಟ್ನಿಂಗ್ ಅಂತ ಕರಿತೀವಿ, ಚಾಟ್ನಿಂಗ್ ಮಾಡಿದ 210 ದಿನಕ್ಕೆ ಮತ್ತು ಹೂ ಕಟ್ಟಿದ 180 ದಿನಕ್ಕೆ ಇದು ಕಟಾವಿಗೆ ಬರುತ್ತೆ. ಇದು ನಮ್ಮ ಭಾರತದಿಂದ ಯುರೋಪಿಯನ್ ಕಂಟ್ರೀಸ್ ಮತ್ತೆ ಉತ್ತರ ಭಾಗದ ಒಂದು ದೇಶಗಳಿಗೆ ಆ ಒಂದು ರಫ್ತು ಮಾರುಕಟ್ಟೆಯಲ್ಲಿ ಈ ಒಂದು ತಳಿಯಗೆ ಅತಿ ಬೇಡಿಕೆ ಇರುವುದರಿಂದ ಈ ತಳಿಯನ್ನು ನಾವು ಯೂಸ್ ಮಾಡ್ಕೋಬಹುದು. ಇದರ ಗುಣಲಕ್ಷಣಗಳೆಂದರೆ ಇದು ದಪ್ಪವಾದ ಅಂದರೆ 350-400 g ಗಾತ್ರದ ಹಣ್ಣುಗಳನ್ನು ಬಿಡುತ್ತದೆ, ಹಾಗೂ ಇದರ ತಿಳಿ ಅಂದರೆ ರಿಂಡ್ ಅಂತ ಕರಿತೀವಿ ಇಂಗ್ಲೀಷಲ್ಲಿ, ಇದರ ಸಿಪ್ಪೆಯು ದಪ್ಪವಾದಾಗಿದ್ದು ಕೆಂಪು ಬಣ್ಣದಿಂದ ಕೂಡಿರುತ್ತದೆ. ಇದರ ಬೀಜಗಳು ಸಹ ರಕ್ತ ಕೆಂಪು ಬಣ್ಣದಿಂದ ಕೂಡಿರುತ್ತವೆ. ಈಗ ಸಾಮಾನ್ಯವಾಗಿ ಈಗ ದಾಳಿಂಬೆ ಬೆಳಿಬೇಕಂತಂದ ಅನ್ಕೊಂಡಾಗ ನಮ್ಮ ಕೃಷಿಕರು ಅಂದ್ರೆ ಭೂಮಿಗೆ ಎಲ್ಲ ಸಿದ್ಧತೆ ಮಾಡ್ಕೋಬೇಕು, ಒಳ್ಳೆ ಉಳುಮೆ ಮಾಡ್ಬೇಕು ಅಂತ ಹೇಳಿದ್ರ, ಉತ್ತಮವಾದ ಒಂದು ಕೊಟ್ಟಿಗೆ ಗೊಬ್ಬರ ಕೊಡ್ಬೇಕು ಅಂತ ಹೇಳಿದ್ರ, ಈಗ ನಾಟಿ ಮಾಡ್ಬೇಕಾದ್ರೆ ದಾಯ ಅಂತಂದ್ರೆ ಯಾವ ದಾಯ ಮಾಡ್ಬೇಕಾಗುತ್ತೆ, ಎಷ್ಟಡಿ ಗುಂಡಿ ಒಡೆದು ನಾಟಿ ಮಾಡ್ಬೇಕಾಗುತ್ತೆ? ಗುಂಡಿಯ ಗಾತ್ರವು 0.65 cm³ ಅಥವಾ 0.75 cm³ ಸಹ ನಾವು ಈ ಗುಂಡಿಯನ್ನು ನಾವು ಹೊಡಿತೀವಿ. ಇನ್ನು ಗಿಡಗಳ ಅಂತರಕ್ಕೆ ಬಂದರೆ ನಾವು ಅಧಿಕ ಸಾಂದ್ರತೆಯ ತೋಟ ಅಂತ ಕರಿತೀವಿ. ನಾವು ಈಗ ಅಧಿಕ ಸಾಂದ್ರತೆಯ ತೋಟಕ್ಕೆ ಬಂದರೆ ಸಾಲಿನಿಂದ ಸಾಲಿಗೆ 3.2 m ಮತ್ತು ಗಿಡದಿಂದ ಗಿಡಕ್ಕೆ 1.8 m ಅಂತರದಿಂದ ಕೂಡ ನಾವು ಬೆಳಿಬಹುದು. ಇದರಿಂದ ಅಧಿಕ ಇಳುವರಿ ಮತ್ತು ಅಧಿಕ ಲಾಭವನ್ನು ನಾವು ಗಳಿಸಬಹುದಾಗಿದೆ. ರಾಸಾಯನಿಕ ಗೊಬ್ಬರಗಳಲ್ಲದೆ ನಾವು ನೈಸರ್ಗಿಕ ಗೊಬ್ಬರಗಳನ್ನು ಸಹ ಬೇವಿನ ಹಿಂಡಿ, ಟ್ರೈಕೋಡರ್ಮಾ, ಸೂಡೋಮಾನಸ್ ಮತ್ತು ಅಜೋಸ್ಪೆರಿಲಮ್, ಅಜೋಟೋಬ್ಯಾಕ್ಟರ್ ಇವೆಲ್ಲಗಳನ್ನು ಜೈವಿಕ ಗೊಬ್ಬರಗಳನ್ನು ಸಹ ನಾವು ಉಪಯೋಗಿಸುವುದರಿಂದ ರೋಗ ತಗುಲುವುದು ಕಡಿಮೆಯಾಗಿ ಗಿಡಗಳು ಉತ್ತಮವಾದ ಇಳುವರಿಯನ್ನು ಕೊಡುವುದಲ್ಲದೆ ಅಂದರೆ ತುಂಬ ವರ್ಷದ ಹೊರಗೆ ನಾವು ಗಿಡಗಳನ್ನು ನಾವು ಕಾಪಾಡ್ಕೋಬಹುದು. ಈಗೆಲ್ಲ ನಮಗೆ ಗೊತ್ತಿರೋ ಪ್ರಕಾರ ಈಗೆಲ್ಲ ಜನಗಳು ಅನ್ಕೋಬಿಟ್ಟಿರ್ತಾರೆ ದಾಳಿಂಬೆ ಅಂದರೆ ಒಂದು 3 ವರ್ಷ ಆದ ತಕ್ಷಣ ನಾವು ತೆಗಿಬೇಕು, ಅದ್ರ ಜೀವನಾವಧಿನೇ ಹೋಗ್ಬಿಡುತ್ತೆ ಅಂತ ತಿಳ್ಕೊಂಡಿದ್ದಾರೆ. ಅದು ತಪ್ಪು ಕಲ್ಪನೆ. ಆ್ಯಕ್ಚುಲಿ ನಾವು ಹೇಳ್ಬೇಕಂದ್ರೆ ದಾಳಿಂಬೆಯಲ್ಲಿ ಉತ್ತಮ ಇಳುವರಿ ಸ್ಟಾರ್ಟ್ ಆಗಿದ್ರೆ 8-12 ವರ್ಷದ ನಂತರ ಮತ್ತು 25-35 ವರ್ಷದವರೆಗೂ ನಾವು ಈ ದಾಳಿಂಬೆಯನ್ನು ನಾವು ಕಾಪಾಡ್ಕೋಬಹುದು. ಇದೆಲ್ಲ ಮೇಯ್ನ್ ಅಂದರೆ ನಾವು ಕೀಟ ಮತ್ತು ರೋಗ ಇವೆಲ್ಲಗಳನ್ನು ತಡೆಯಬೇಕಾಗಿದೆ. ಈಗ ಹೊಸದಾಗಿ ನಮ್ಮ ಕೃಷಿಕರು ದಾಳಿಂಬೆ ಬೆಳಿಬೇಕು ಅಂತ ಸಿದ್ಧತೆ ಮಾಡಿಕೊಂಡಾಗ ಈ ಒಂದು ದಾಳಿಂಬೆ ಸಸಿಯನ್ನ ನಾಟಿ ಮಾಡುವ ಒಂದು ಕಾಲ ಯಾವುದು ಸೂಕ್ತ ಅಂತ ಹೇಳ್ತೀರಾ? ಯಾವ ತಿಂಗಳಲ್ಲಿ ನಾಟಿ ಮಾಡಿದ್ರೆ ಉತ್ತಮ ಅಂತ ಹೇಳ್ತೀರಾ? ನಾಟಿ ಮಾಡುವ ಇದಕ್ಕೆ ಬಂದರೆ ನಾವು ಉತ್ತರ ಕರ್ನಾಟಕದ ಭಾಗದಲ್ಲಿ ಫೆಬ್ರವರಿ ಮಾರ್ಚ್ ನಲ್ಲಿ ಮಾಡ್ತಾರೆ. ನಮ್ಮ ಈ ದಕ್ಷಿಣ ಭಾರತದಲ್ಲಿ ಮಳೆಗಾಲ ಶುರುವಾಗುವುದಕ್ಕಿಂತ ಅಂದ್ರೆ ಜೂನ್ ಜುಲೈ ಆಗಸ್ಟ್ ಸೆಪ್ಟೆಂಬರ್ ಈ ಸಮಯದಲ್ಲಿ ದಾಳಿಂಬೆ ನಾಟಿ ಮಾಡುವುದು ಅತಿ ಸೂಕ್ತ. ಈಗ ದಾಳಿಂಬೆ ಸಸಿ ತಂದು ನಾಟಿ ಮಾಡಿದ ಮೇಲೆ ಅಂದ್ರೆ ಯಾವ ರೀತಿಯಾದಂತ ಒಂದು ಕೃಷಿ ಕೆಲಸಗಳನ್ನಲ್ಲಿ ನಿರ್ವಹಿಸಬೇಕಾಗುತ್ತೆ, ಒಳ್ಳೆಯ ಒಂದು ಬೆಳೆ ಚೆನ್ನಾಗಿ ಬರಬೇಕು ಅಂತಂದ್ರೆ? ಈಗ ನಾಟಿ ಮಾಡಿದ ನಂತರ ನಾವು ಟ್ರೈನಿಂಗ್ ಪ್ರೂನಿಂಗ್ ಅಂತ ಕರಿತೀವಿ ಇಂಗ್ಲೀಷಲ್ಲಿ, ಕನ್ನಡದಲ್ಲಿ ಚಾಟನಿಂಗ್ ಅಂತ ಕರಿತೀವಿ. ನಾವು ನಾಟಿ ಮಾಡಿದ 18 ತಿಂಗಳವರೆಗೆ ನಾವು ಟ್ರೈನಿಂಗ್ ಅಂತ ಇಂಗ್ಲೀಷಲ್ಲಿ ಕರಿತೀವಿ. ಅಂದರೆ ಅದು ನಾವು ಗಿಡಕ್ಕೆ ಒಂದು ಉತ್ತಮವಾದ ಶೇಪ್ ಮತ್ತು ಸೈಜನ್ನು ಕೊಡುವುದಕ್ಕೆ ನಾವು ಇದನ್ನು ಮಾಡ್ತೀವಿ. ನಾವು ನಾಟಿ ಮಾಡಿದ ನಂತರ ಒಂದು 3/4 ಮೀಟರ್ವರೆಗೂ ನಾವು ಯಾವುದೇ ಒಂದು ರೊಂಬೆ ಕೊಂಬೆಗಳನ್ನು ನಾವು ಬೆಳೆಯೋದಕ್ಕೆ ಬಿಡಬಹುದು. 3/4 ಮೀಟರ್ಗಿಂತ ಕೆಳಗಡೆನೆ ನಾವು ಒಂದು ಕಾಂಡಗಳನ್ನ ಕತ್ತರಿಸಬೇಕಾಗುತ್ತದೆ. ಹಾಗೂ ದಾಳಿಂಬೆ 18 ತಿಂಗಳ ನಂತರ ಹಣ್ಣಿಗೆ ಶುರುವಾಗುತ್ತದೆ. ಅದಕ್ಕಿಂತ ಮುಂಚೆ ನಾವು ಗಿಡಕ್ಕೆ ಒಂದು ಉತ್ತಮವಾದ ಒಂದು ಶೇಪನ್ನು ನೀಡಬೇಕಾಗುತ್ತದೆ. ಇದಕ್ಕಾಗಿ ನಾವು ನಮ್ಮ ಭಾರತದಲ್ಲಿ ಮಲ್ಟಿ ಸಿಸ್ಟಮ್ ಟ್ರೈನಿಂಗ್ ಅಂತ ಕರೀತಾರೆ ಇಂಗ್ಲೀಷಲ್ಲಿ. ಅಂದರೆ ಬಹುಕಾಂಡ ಗಿಡ ಬೆಳೆಸೋದು, ಅಂದರೆ 3-4 ಕಾಂಡಗಳನ್ನು ಭೂಮಿಯಿಂದ 25-30 ಸೆಂಟಿಮೀಟರ್ ಆ ಒಂದು ಅಂತರದಲ್ಲಿ ನಾವು ಈ ಕಾಂಡಗಳನ್ನ ನಾವು ಬಿಡ್ತೀವಿ. ಸೊ ಅದೇನಕ್ಕೆ ಅಂದರೆ ಬಹುಕಾಂಡ ಬೆಳೆ ಪದ್ಧತಿಯಲ್ಲಿ ನಾವು ಶಾರ್ಟ್ ವಾಲ್ ಬೋರರ್ ಒಂದು ಕೀಟದ ಸಮಸ್ಯೆ ಇದೆ. ಶಾರ್ಟ್ ವಾಲ್ ಬೋರರ್ ಮತ್ತು ನೀವು ವಾಟರ್ ಶೂಟ್ಸ್ ಅಂತ ಕರಿತೀವಿ, ಅಂದರೆ ನಿಮಗೆಲ್ಲ ಗೊತ್ತಿದೆ ಗಿಡಗಳ ಕೆಳಗಡೆ ಆ ಮಣ್ಣಿನ ಹತ್ರ ತುಂಬ ಒಂದು ಕಾಂಡಗಳು ಬೆಳೀತವೆ, ಅದು ನಮಗೆ ಅದು ಡಿಸ್ಅಡ್ವಾಂಟೇಜು. ಸೊ ಅದು ಬರಬಾರ್ದು ಅಂದರೆ ನಾವು ಬಹುಕಾಂಡ ಪದ್ಧತಿಯನ್ನು ನಾವು ಅಳವಡಿಸಿಕೊಳ್ಳಬೇಕಾಗಿದೆ. ಸೊ ಈ ಬಹುಕಾಂಡ ಪದ್ಧತಿಯನ್ನು ಅಳವಡಿಸಿಕೊಳ್ಳುವುದರಿಂದ ನಾವು ಶಾರ್ಟ್ ವಾಲ್ ಬೋರರ್ ಅಂದರೆ ಒಂದೇ ಒಂದು ಕಾಂಡ ಇದ್ದರೆ ಶಾರ್ಟ್ ವಾಲ್ ಬರೋರು ಬಂದು ಆ ಕಾಂಡನ ಕೊರೆದು ಅಂದರೆ ಒಂದ್ಸರಿ ಕಾಂಡ ಕೊರೆದ್ರೆ ಇಡೀ ಕಂಪ್ಲೀಟ್ ಪ್ಲಾಂಟೇ ಹೋಗುತ್ತೆ. ಸೊ ನಾವು ಈಗ ಬಹುಕಾಂಡ ಒಂದು ಬೆಳೆಯನ್ನು ಬೆಳೆಸುವುದರಿಂದ ನಾವು ಒಂದು ಕಾಂಡ ಹೋದರೂ ಇನ್ನೂ ನಮಗೆ 3 ಕಾಂಡ ಉಳಿತವೆ. ಸೊ ಇದು ನಮಗೆ ಒಂದು ಲಾಭದಾಯಕ. ಇದಲ್ಲದೆ ನಾವು ವಾಟರ್ ಶೂಟ್ಸ್ ಬರುವುದನ್ನು ನಾವು ಈ ಬಹುಕಾಂಡ ಪದ್ಧತಿಯಿಂದ ನಾವು ತಡೆಯಬಹುದಾಗಿದೆ. ಈ ದಾಳಿಂಬೆ ಸಸಿ ನಾಟಿ ಮಾಡಿದ ಮೇಲೆ ಅಂದರೆ ಕಳೆಗಳ ನಿರ್ವಹಣೆ ಯಾವ ರೀತಿ ಮಾಡಬೇಕು ಅಂತ ಹೇಳ್ತೀರಾ? ಇನ್ನು ಕಳೆಗಳ ನಿರ್ವಹಣೆಗೆ ಬಂದರೆ ನಾವು ಮಲ್ಚಿಂಗ್ ಅಂತ ಕರಿತೀವಿ. ಅಂದರೆ ಮಲ್ಚಿಂಗ್ ನಮಗೆ ಈಗ ನೈಸರ್ಗಿಕ ಮಲ್ಚಿಂಗ್, ಈಗ ಬನಾನಾ ಅಂದರೆ ಬಾಳೆಯಲ್ಲಿ ಬರುವಂಥ ಒಂದು ಥ್ರ್ಯಾಶ್ಗಳನ್ನು ಮತ್ತು ಕಬ್ಬಿನಿಂದ ಬರುವ ಥ್ರ್ಯಾಶ್ಗಳನ್ನು ಅಲ್ಲದೆ ನಾವು ಈ ಗೋಧಿಯ ಒಂದು ಸಿಪ್ಪೆ ಇರುತ್ತಲ್ಲ ಅದನ್ನು ಕೂಡ ಮಲ್ಚಾಗಿ ಯೂಸ್ ಮಾಡ್ಬೋದು. ಇವೆಲ್ಲ ನೈಸರ್ಗಿಕ ಮಲ್ಚಿಗಳಾಗಿ ನಾವು ಅಳವಡಿಸ್ಕೊಳ್ತೀವಿ. ಇನ್ನು ಬ್ಲಾಕ್ ಪಾಲಿಥಿನ್ ಮಲ್ಚ್ ಅಂತ ಬರುತ್ತೆ. ಬ್ಲಾಕ್ ಪಾಲಿಥಿನ್ ಮಲ್ಚನ್ನು ಯೂಸ್ ಮಾಡೋದ್ರಿಂದ ನಾವು ಕಳೆ ನಿಯಂತ್ರಣ ಮಾಡುವುದಲ್ಲದೆ ಮಣ್ಣು ನೀರನ್ನು ಹಿಡಿದುಕೊಳ್ಳುವ ಒಂದು ಶಕ್ತಿಯನ್ನು ಕೂಡ ಇದು ಇಂಪ್ರೂವ್ ಮಾಡುತ್ತೆ. ಅದಲ್ಲದೆ ಗಿಡವು ಉತ್ತಮವಾದ ಒಂದು ಬೆಳವಣಿಗೆ ಕಂಡು ಹೂ ಮತ್ತು ಹಣ್ಣು ಕಟ್ಟುವುದು ಸಹ ಬೇಗ ಮತ್ತು ಅತಿ ಹೆಚ್ಚು ಹೂಗಳ ಸಂಖ್ಯೆಯನ್ನು ಕೂಡ ಹೆಚ್ಚಿಸುವಲ್ಲಿ ಇದು ಉತ್ತಮವಾದ ಪ್ರಾಮುಖ್ಯತೆ ಹೊಂದಿದೆ. ಇನ್ನು ರಾಸಾಯನಿಕ ವೀಡಿಸೈಡ್ಸ್ ಅಂತ ಕರೀತಾರೆ, ಅಂದರೆ ಕೆಮಿಕಲ್ ವೀಡಿಸೈಡ್ಸ್, ಅಂದರೆ ನಾವು ರಾಸಾಯನಿಕ ಕಳೆನಾಶಕಗಳು ಬರುವುದಾದರೆ ಅಂದರೆ 2 ವಿಧವಾದ ಒಂದು ಕಳೆನಾಶಕಗಳಿದ್ದಾವೆ. ಅಂದರೆ ಪ್ರೀ ಎಮರ್ಜೆಂಟ್ ಅಂಡ್ ಪೋಸ್ಟ್ ಎಮರ್ಜೆಂಟ್ ಅಂತ 2 ವಿಧವಾದ ಕಳೆನಾಶಕಗಳಿದ್ದಾವೆ. ಪ್ರೀ ಎಮರ್ಜೆಂಟ್ ಅಂದರೆ ಇನ್ನು ಕಳೆ ಬರುವುದಕ್ಕಿಂತ ಮುಂಚೆ ನಾವು ಆ ಕಳೆಯನ್ನು ನಾಶ ಮಾಡಬೇಕು. ಅದರಲ್ಲಿ ಸೈಮಜಿನ್ ಮತ್ತು ಟ್ರೈಮಜಿನ್ ಅಂತ ಒಂದು ರಾಸಾಯನಿಕಗಳಿದ್ದಾವೆ. ಮತ್ತು ಇನ್ನು ಕಳೆ ಬಂದ ನಂತರ ನಾವು ನಾಶಪಡಿಸಬೇಕಾದರೆ ಗ್ಲೈಫೋಸೇಟ್ ಮತ್ತು ಪರಾಕ್ವಾಟ್ ಎನ್ನುವ 2 ಕಳೆನಾಶಕಗಳಿದ್ದಾವೆ. ನಾವು ಅವುಗಳನ್ನು ಸಹ ಯೂಸ್ ಮಾಡ್ಕೋಬಹುದು. ನೀವು ಈಗ ಎಲ್ಲರೂ ಅಂದ್ಕೊಂಡಿರ್ತೀರಾ ಈಗ ಕಳೆನಾಶಕ ಯೂಸ್ ಮಾಡೋದು ಒಂದು ದುಷ್ಪರಿಣಾಮ ಬೀರುತ್ತೆ ಮಣ್ಣಿನ ಒಂದು ಇದಕ್ಕೆ ಅಂತ. ಅದು ಆ್ಯಕ್ಚುಲಿ ದುಷ್ಪರಿಣಾಮ ಉಂಟು ಮಾಡುತ್ತೆ, ಆದರೆ ಬಟ್ ಗಿಡಕ್ಕೆ ಏನೂ ಒಂದು ಎಫೆಕ್ಟ್ ಮಾಡಲ್ಲ. ಯಾಕಂದರೆ ನಾವು ಈಗ ದಾಳಿಂಬೆ ಯಾವತ್ತು ಅಂದರೆ ಹಣ್ಣಿನ ಗಿಡಗಳು ಯಾವತ್ತು ದೊಡ್ಡದಾಗಿ ಬೆಳೆಯೋದರಿಂದ ನಾವು ಕಳೆನಾಶಕ ಸಿಂಪರಣೆ ಮಾಡಿದರೆ ಅದು ದಾಳಿಂಬೆ ಎಲೆಗಳಿಗೆ ಬೀಳದಂತೆ ಬರೀ ಕಾಂಡಕ್ಕೆ ಮಾತ್ರ ಬೀಳುವ ಹಾಗೆ ಮತ್ತು ಮಣ್ಣಿಗೆ ಬೀಳುವ ಹಾಗೆ ನಾವು ಮಾತ್ರ ಪ್ರೇ ಮಾಡಬೇಕಾಗುತ್ತೆ. ಈಗ ಈ ಒಂದು ದಾಳಿಂಬೆ ಕೃಷಿಯಲ್ಲಿ ಅಂದ್ರೆ ಸಾಕಷ್ಟು ಈಗ ನೀರು ಕೊಡಬೇಕಾಗುತ್ತೆ, ನೀರಿನ ನಿರ್ವಹಣೆ ಅಂತಂದ್ರೆ ಯಾವ ರೀತಿ ಮಾಡಿದರೆ ಉತ್ತಮ ಅಂತ ಹೇಳ್ತೀರಾ? ಏನು ಆಯ್ ನೀರು ಪದ್ಧತಿ ಉತ್ತಮ ಅಂತ ಹೇಳ್ತೀರಾ ಅಥವಾ ಹನಿ ನೀರಾವರಿ ಪದ್ಧತಿ ಮಾಡಿದರೆ ಉತ್ತಮ ಅಂತ ಹೇಳ್ತೀವಿ? ನಾವು ಈಗಾಗಲೇ ತುಂಬಾ ಮುಂದುವರೆದಿದ್ದೀವಿ ನೀರಾವರಿನಲ್ಲಿ. ನಾವು ಈಗ ಹನಿ ನೀರಾವರಿ ಪದ್ಧತಿಯನ್ನೇ ನಾವು ಎಲ್ಲ ಯೂಸ್ ಮಾಡ್ತಿರೋದು ಅತಿ ಹೆಚ್ಚಾಗಿ. ಕಾಮನ್ ಆಗಿ ಕನ್ವೆನ್ಷನಲ್ ಮೆಥಡ್ ಆಫ್ ಇರಿಗೇಷನ್ ಮಾಡಲ್ಲ, ಎಲ್ಲರೂ ಬರೀ ನೀರಾವರಿ ಪದ್ಧತಿಯನ್ನೇ ಯೂಸ್ ಮಾಡ್ಕೋಬೇಕು. ಗಿಡಗಳಿಗೆ ನೀರು ಹಾಯಿಸುವುದು, ಗಿಡ ಎಷ್ಟು ಗಾತ್ರದ ಎಲೆಗಳನ್ನು ಹೊಂದಿದೆ, ಎಷ್ಟು ವಿಸ್ತೀರ್ಣವಾದ ಎಲೆಗಳನ್ನು ಹೊಂದಿದೆ ಮತ್ತು ಎಷ್ಟು ಎಷ್ಟು ಗಾತ್ರದ ಮತ್ತು ಕ್ವಾಂಟಿಟಿ ಎಷ್ಟು ಅದರಲ್ಲಿ ಕಾಂಡಗಳು ಇದಾವೆ ಅನ್ನೋದು ಡಿಸೈಡ್ ಮಾಡುತ್ತೆ. ನಾವು ಚಾಟ್ನಿಂಗ್ ಅಂದರೆ ಚಾಟ್ನಿ ಮಾಡಿದ ನಂತರ ಗಿಡವು ಅತಿ ಹೆಚ್ಚು ನೀರನ್ನು ಬೇಡುವುದರಿಂದ ನಾವು ಚಾಟ್ನಿಂಗ್ ಮಾಡಿ ಹೂ ಹಣ್ಣು ಮತ್ತು ಹಣ್ಣು ಕಟ್ಟುವವರೆಗೆ ನಾವು ಗಿಡದ ಎಲೆಯ ವಿಸ್ತೀರ್ಣ ಜಾಸ್ತಿ ಆಗ್ತಾ ಹೋಗುತ್ತೆ. ನಂತರ ಒಂದ್ಸರಿ ಹಣ್ಣು ಕಟಾವಿಗೆ ಬರುವ ಸಮಯದಲ್ಲಿ ಎಲೆಯ ವಿಸ್ತೀರ್ಣ ಮತ್ತು ಕಾಂಡಗಳೆಲ್ಲ ಬೆಳೆಯೋದು ಆಗ ಕಡಿಮೆ ಆಗುತ್ತೆ. ಸೊ ಆಗ ಗಿಡ ಕಡಿಮೆ ನೀರನ್ನು ಅದು ತಗೊಳುತ್ತೆ. ಆಕ್ಚುಲಿ ನಾವು ಈಗ ಅಬೌಟ್ ಅಂದರೆ 4 ವರ್ಷದ ದಾಳಿಂಬೆ ಗಿಡಕ್ಕೆ ನಾವು ಚಾಟನಿಂಗ್ ಮಾಡಿದ ನಂತರ ಪ್ರತಿ ಗಿಡಕ್ಕೆ 10 ಲೀಟರ್ನಂತೆ ನೀರು ಕೊಡಬೇಕು ಮತ್ತು ಹೂ ಮತ್ತು ಹಣ್ಣು ಕಟ್ಟುವ ಸಮಯದಲ್ಲಿ ಪ್ರತಿ ಗಿಡಕ್ಕೆ 25 ಲೀಟರ್ನಂತೆ ನೀರು ಕೊಡಬೇಕು ಮತ್ತು ಹಣ್ಣು ಬೆಳೆಯುವ ಸಮಯದಲ್ಲಿ ಗಿಡಕ್ಕೆ 50 ಲೀಟರ್ ನೀರನ್ನು ಕೊಡಬೇಕು ಮತ್ತು ಹಣ್ಣು ಕಟಾವು ಮಾಡುವ ಸಮಯದಲ್ಲಿ ಪ್ರತಿ ಗಿಡಕ್ಕೆ 25 ಲೀಟರ್ನಷ್ಟು ನೀರನ್ನು ಕೊಡಬೇಕು. ಸೊ ನಾನು ಇದನ್ನೇನು ಕೇಳ್ತಿದ್ದೀನಿ ಅಂದರೆ ಇದೆಲ್ಲ ಇಂಗ್ಲೀಷ್ನಲ್ಲಿ ಕ್ರಿಟಿಕಲ್ ಸ್ಟೇಜಸ್ ಆಫ್ ಇರಿಗೇಷನ್ ಅಂತ ಕರೀತಾರೆ. ಅಂದರೆ ಈ ಸಮಯದಲ್ಲಿ ನಾವು ನೀರನ್ನ ಕೊಡಲೇಬೇಕು, ಇಲ್ಲಾಂದರೆ ನಾವು ಈ ಸಮಯ ಯಾವ್ಯಾವು ಅತಿ ಮುಖ್ಯವಾಗಿ ನೀರನ್ನು ಕೊಡುವ ಸಮಯದ ಅಂದರೆ ಹೊಸ ಚಿಗುರು ಬರುವ ಸಮಯ, ಹೂ ಮತ್ತು ಹಣ್ಣು ಕಟ್ಟುವ ಸಮಯ, ಹಣ್ಣು ಬೆಳೆಯುವ ಸಮಯ ಮತ್ತು ಹಣ್ಣು ಕಟಾವು ಮಾಡುವ ಸಮಯ. ಸೊ ಈ ಸಮಯದಲ್ಲಿ ಪ್ರತಿ ಹಂತದಲ್ಲೂ ನಾನಾಗಲೇ ಹೇಳದಂಗೆ ನೀರು ಕೊಡಬೇಕು. ಈಗ ದಾಳಿಂಬೆ ಸಸಿ ನಾಟಿ ಮಾಡಿದ್ಮೇಲೆ ಈಗ ಹಂತ ಹಂತವಾಗಿ ಮೇಲ್ಗೊಬ್ಬರ ಯಾವ ಯಾವ ಗೊಬ್ಬರವನ್ನ ಕೊಡಬೇಕಾಗುತ್ತೆ? ಬರೀ ಪೋಷಕಾಂಶಗಳನ್ನ ಕೊಟ್ಟರೆ ಅಷ್ಟೇ ಸಾಲದ ಅಥವಾ ಅದ್ರ ಜೊತೆಗೆ ಲಘು ಪೋಷಕಾಂಶಗಳನ್ನು ಸಹ ಕೊಡಬೇಕಾಗುತ್ತ? ಈ ಪೋಷಕಾಂಶ ನಿರ್ವಹಣೆ ಈ ದಾಳಿಂಬೆಯಲ್ಲಿ ಅತಿ ಮುಖ್ಯವಾಗಿದೆ. ಈಗ ನಮ್ಮ ತೋಟಗಾರಿಕಾ ವಿಜ್ಞಾನಗಳ ವಿಶ್ವವಿದ್ಯಾಲಯ ಬಾಗಲಕೋಟೆ ಇದು ಒಂದು ಸಂಶೋಧನೆ ಮಾಡಿ ಒಂದು ನಿಗದಿಪಡಿಸಿರುವಂತ ಒಂದು ನಾವು ಪೋಷಕಾಂಶಗಳನ್ನ ನಾನು ಹೇಳ್ತೀನಿ. ಅದು 400, 200, 200 ಗ್ರಾಂಗಳಷ್ಟು ಪ್ರತಿ ಗಿಡಕ್ಕೆ ನೈಟ್ರೋಜನ್ ಅಂದರೆ ಸಾರಜನಕ, ಫಾಸ್ಫರಸ್ ಮತ್ತು ರಂಜಕವನ್ನು ನಾವು ಕೊಡಬೇಕಾಗಿದೆ. ಇದಲ್ಲದೆ ಲಘು ಪೋಷಕಾಂಶಗಳಾದ ಮೆಗ್ನೇಶಿಯಂ, ಐರನ್ ಅಂದರೆ ಕಬ್ಬಿಣ, ಮ್ಯಾಂಗನೀಸ್ ಮತ್ತು ಜಿಂಕ್, ಬೋರಾನ್ ಇವೆಲ್ಲಗಳು ಸಹ ನಮಗೆ ಅತಿ ಮುಖ್ಯವಾಗಿ ಗಿಡಕ್ಕೆ ಬೇಕಾಗಿದೆ. ಇವಕ್ಕೆ ಏನಕ್ಕೆ ಅಂದರೆ ನಾವು ಗಿಡದ ರೋಗ ನಿರೋಧಕ ಶಕ್ತಿಯನ್ನು ಕೂಡ ಹೆಚ್ಚಿಸುತ್ತದೆ. ಈ ಜಿಂಕ್ ಅನ್ನೋ ಒಂದು ಲವಣಾಂಶ ಇದೆಯಲ್ಲ, ಲಘು ಪೋಷಕಾಂಶ ಇದೆಯಲ್ಲ, ಇದು ಗಿಡದಲ್ಲಿ ಆಕ್ಸಿನ್ ಅನ್ನುವ ಒಂದು ಸಸ್ಯ ಪ್ರಚೋದಕ ಒಂದು ಕೆಮಿಕಲ್ ಅಂಶ ಇರುತ್ತೆ. ಸೊ ಇದು ಸಹಕಾರಿಯಾಗುತ್ತೆ. ಮತ್ತು ಐರನ್ ಕಬ್ಬಿಣವು ಕೂಡ ಹೊಸ ಚಿಗುರು ಬರುವುದಕ್ಕೆ ಸಹಾಯ ಮಾಡುತ್ತೆ. ಮತ್ತು ಬೋರಾನ್ ಅಂತ ಒಂದು ಲಘು ಪೋಷಕಾಂಶ ಇದೆಯಲ್ಲ, ಇದು ಗಿಡದಲ್ಲಿ ಆಹಾರ ಒಂದು ಪ್ರದೇಶದಿಂದ ಮತ್ತೊಂದು ಪ್ರದೇಶಕ್ಕೆ ಒಂದು ರವಾನೆ ಮಾಡೋದಕ್ಕೆ ಹೆಲ್ಪ್ ಮಾಡುತ್ತೆ. ಇನ್ನು ಪೊಟಾಷಿಯಂ ಅಂತ ಬಂದರೆ ಇದು ಕೂಡ ಗಿಡದ ಒಳಗಡೆ ಸಕ್ಕರೆ ಅಂಶವು ಒಂದು ಸಕ್ಕರೆ ಅಂದರೆ ಆಹಾರ, ಅದು ಒಂದು ಪ್ರದೇಶದಿಂದ ಮತ್ತೊಂದು ಪ್ರದೇಶಕ್ಕೆ ಉತ್ಪತ್ತಿ ಮಾಡಿ ಮತ್ತು ರವಾನೆ ಮಾಡುವುದಕ್ಕೂ ಸಹ ಹೆಲ್ಪ್ ಮಾಡುತ್ತಲ್ಲದೆ ಹೂಗಳ ಮತ್ತು ಹಣ್ಣಿನ ಒಂದು ಕ್ವಾಲಿಟಿಯನ್ನು ಹೆಚ್ಚು ಮಾಡುವಲ್ಲಿ ಇದು ಹೆಲ್ಪ್ ಮಾಡುತ್ತೆ. ಸೊ ನಾವು ಇದನ್ನ ಇಂಗ್ಲೀಷಲ್ಲಿ ಕ್ವಾಲಿಟಿ ಎಲಿಮೆಂಟ್ ಅಂತ ಕರಿತೀವಿ. ಸೊ ಇದು ಹಣ್ಣು ಮತ್ತು ಹೂ ಕಟ್ಟುವುದಕ್ಕೆ ಅತ್ಯಂತವಾದ ಅಂಶವಾಗಿದೆ. ಈಗ ನಮ್ಮ ಕೃಷಿಕರು ದಾಳಿಂಬೆ ಸಸಿ ನಾಟಿ ಮಾಡಿದ್ಮೇಲೆ ಅಂದರೆ ಒಂದು 5-6 ತಿಂಗಳ ತನಕ ಆದರೂ ಅಥವಾ ಒಂದು ವರ್ಷದ ತನಕ ಆದರೂ ಅದರೊಳಗಡೆ ಏನಾದರೂ ಮಿಶ್ರ ಬೆಳೆಯಾಗಿ ಬೇರೆ ಬೇರೆ ಬೆಳೆಯಕ್ಕೆ ಒಂದು ಅವಕಾಶ ಇರುತ್ತೆ? ಹೌದು, ನಾವು ಇದು ನಾನು ಮುಂಚೆ ಹೇಳಬೇಕಿತ್ತು, ಇದು ಒಂದು ಲಾಭದಾಯಕ ಪದ್ಧತಿ. ಇದನ್ನ ಇಂಗ್ಲೀಷಲ್ಲಿ ಮಲ್ಟಿ ಮಿಕ್ಸ್ಡ್ ಕ್ರಾಪಿಂಗ್ ಅಥವಾ ಮಲ್ಟಿಪಲ್ ಕ್ರಾಪಿಂಗ್ ಅಂತ ಕರಿತೀವಿ. ಇದರಲ್ಲಿ ನಾವು ದಾಳಿಂಬೆಯಲ್ಲೂ ಸಹ ಅಂದರೆ ದಾಳಿಂಬೆ ಫುಲ್ ನಾವು ಹೊಲದಲ್ಲಿ ಎಲ್ಲ ಒಂದು ಏರಿಯಾ ವಿಸ್ತೀರ್ಣವನ್ನು ಕವರ್ ಮಾಡೋದಕ್ಕೆ 4-5 ವರ್ಷ ಸ್ಟಾರ್ಟ್ ಆಗುತ್ತೆ, 4-5 ವರ್ಷದ ನಂತರ. ಮತ್ತು ದಾಳಿಂಬೆಯಲ್ಲೂ ಸಹ ಬೆಳೆ ಕೂಡ ಹೆಚ್ಚಾಗುವುದು 5-6 ವರ್ಷದವರೆಗೆ ಸಮಯ ತೆಗೆದುಕೊಳ್ಳುವುದರಿಂದ ಈ ದಾಳಿಂಬೆಯಲ್ಲಿ 4-5 ವರ್ಷಕ್ಕಿಂತ ಮುಂಚೆ ನಾವು ತರಕಾರಿ ಬೆಳೆಗಳಾದ ಈರುಳ್ಳಿ ಮತ್ತು ಲೆಗ್ಯೂಮ್ಸ್ ಅಂತ ಕರಿತೀವಲ್ಲ, ಅದಲ್ಲದೆ ಕಡಲೆಕಾಯಿಗಳು ಮತ್ತು ಹೂಕೋಸು ಎಲೆಕೋಸು ಇವುಗಳನ್ನು ಸಹ ಬೆಳೆಯುವುದಲ್ಲದೆ ನಾವು ಗ್ರೀನ್ ಮೆನ್ಯೂರ್ ಕ್ರಾಪ್ಸ್ ಅಂತ ಕರಿತೀವಿ. ಇದು ಮಣ್ಣಿನಲ್ಲಿ ನೈಸರ್ಗಿಕವಾಗಿ ಸಾರಜನಕವನ್ನು ಫಿಕ್ಸ್ ಮಾಡುವಂಥ ಒಂದು ಅಂಶ ಒಂದು ಹೊಂದಿರೋದರಿಂದ ನಾವು ಈ ಲೆಗ್ಯೂಮಿನಸ್ ಕ್ರಾಪ್ಸ್ಗಳನ್ನು ಕೂಡ ನಾವು ಈ ದಾಳಿಂಬೆಯಲ್ಲಿ ಅಂತರ ಬೆಳೆಯಾಗಿ ಬೆಳೆಯಬಹುದಾಗಿದೆ. ಈ ಅಂತರ ಬೆಳೆಯನ್ನು ಬೆಳೆಯುವುದಕ್ಕೆ ಉತ್ತಮವಾದ ಸೂಕ್ತವಾದ ಸಮಯ ಅಂದರೆ ನಾವು ರೈನಿ ಸೀಸನ್ ಅಂದರೆ ಜುಲೈ ಟು ಸೆಪ್ಟೆಂಬರ್, ಈ ಸಮಯದಲ್ಲಿ ನಾವು ಈ ಅಂತರ ಬೆಳೆಗಳನ್ನು ಬೆಳೆಯುವುದು ಅತಿ ಸೂಕ್ತವಾಗಿದೆ. ಈಗ ದಾಳಿಂಬೆ ಅಂತಂದ್ರೆ ಹಣ್ಣಿಗೆ ಬಿಟ್ಕೋಬೇಕಂತಂದ್ರೆ ಸೂಕ್ತವಾದ ಕಾಲ ಯಾವ ಕಾಲ ಅಂತ ಹೇಳ್ತೀರ? ಯಾವ ಕಾಲಕ್ಕೆ ಬಂದ್ರೆ ಉತ್ತಮವಾದ ಒಂದು ಬೇಡಿಕೆ ಇರುತ್ತೆ, ಮಾರ್ಕೆಟ್ನಲ್ಲಿ ರೇಟ್ ಸಿಗುತ್ತೆ, ಒಳ್ಳೆ ಆದಾಯ ಗಳಿಸಬಹುದು ನಮ್ಮ ಕೃಷಿಕರು ಅಂತಾರೆ? ಇದು ದಾಳಿಂಬೆಯಲ್ಲಿ ಈ ಒಂದು ಟೆಕ್ನಿಕ್ ಇದೆಯಲ್ಲ, ಇದು ಅತಿ ಒಂದು ಪ್ರಮುಖವಾದ ಮುಖ್ಯವಾದ ಅಂಶ. ನಾವು ಇದನ್ನ ಬಾಹರ್ ಚಿಕಿತ್ಸೆ ಅಂತ ಕರಿತೀವಿ. ನಾವು ಬಾಹರ್ ಚಿಕಿತ್ಸೆ ಎಂದರೆ ವರ್ಷದಲ್ಲಿ ನಾವು ಒಂದೇ ಬೆಳೆ ಮಾತ್ರ ತಗೋಬೇಕು. ಅದಕ್ಕಾಗಿ ನಾವು 3 ವಿಧವಾದ ಒಂದು ಪದ್ಧತಿಗಳನ್ನ ಯೂಸ್ ಮಾಡ್ತೀವಿ. ಅವು ಯಾವುದೇ ಅಂದರೆ ಮೊದಲನೇದಾಗಿ ನೀರು ನಿಲ್ಲಿಸುವುದು. ಅಂದರೆ ನಾವು ಈಗ ನೆಕ್ಸ್ಟು ಇನ್ನೊಂದು 3 ತಿಂಗಳಿಗೆ ನಾವು ಹೂ ಕಟ್ಟಿ ಹಣ್ಣು ಬಿಡೋದಕ್ಕಿಂತ ಮುಂಚೆ 2-3 ತಿಂಗಳಿಗೆ ನಾವು ನೀರು ನಿಲ್ಲಿಸಬೇಕು. ಈ ನೀರು ನಿಲ್ಲಿಸುವುದು ಸಹ ಮಣ್ಣಿನಿಂದ ಮಣ್ಣಿಗೆ ಒಂದು ವೇರಿಯೇಷನ್ ಇರುತ್ತೆ. ಅಂದರೆ ಈಗ ನಾವು ಮರಳು ಮಿಶ್ರಿತ ಮಣ್ಣು ಅಂದರೆ ಅದು ನೀರನ್ನು ಹಿಡಿದುಕೊಳ್ಳುವ ಕೆಪಾಸಿಟಿ ಕಮ್ಮಿ ಇರುತ್ತೆ. ಆ ಒಂದು ಮಣ್ಣಿನಲ್ಲಿ ನಾವು ಬರೀ ಒಂದು ಒಂದೂವರೆಯಿಂದ ಎರಡು ತಿಂಗಳು ನೀರು ನಿಲ್ಲಿಸಬೇಕು. ಇನ್ನು ಜೇಡಿ ಮಣ್ಣು ಇರುತ್ತಲ್ಲ, ಅದು ಅತಿ ಹೆಚ್ಚು ನೀರು ಹಿಡಿದುಕೊಳ್ಳುವ ಅಂಶ ಇರೋದ್ರಿಂದ ಎರಡೂವರೆಯಿಂದ ಮೂರು ತಿಂಗಳ ಮುಂಚೆ ನಾವು ನೀರು ನಿಲ್ಲಿಸಬೇಕಾಗುತ್ತೆ. ಇದು ಈ ನೀರು ನಿಲ್ಲಿಸೋದ್ರಿಂದ ನಾವು ಗಿಡದಲ್ಲಿ ಒಂದು ಇಥಿಲಿನ್ ಮತ್ತು ಆಬ್ಸಿಸಿಕ್ ಆಸಿಡ್ ಅಂತ ಇವು ಅಂಶಗಳಿರುತ್ತೆ, ಇವು ಹೆಚ್ಚಿಸುವಲ್ಲಿ ಪ್ರಮುಖ ಪಾತ್ರ ವಹಿಸುತ್ತೆ. ಇವು ಗಿಡದಲ್ಲಿ ಹೆಚ್ಚಾದರೆ ನಾವು ಅಂದರೆ ಈ ಪ್ಲಾಂಟು ಬೇಗ ಅದ್ರ ಒಂದು ಲೈಫ್ ಸೈಕಲ್ನ ಕಂಪ್ಲೀಟ್ ಮಾಡೋದಕ್ಕೋಸ್ಕರ ಹೂ ಬಿಡೋಕ್ಕೆ ಹೂ ಬಿಡುತ್ತೆ. ಮತ್ತು ಇನ್ನೊಂದು ಅಂಶ ಏನಂದರೆ ನಾವು ಇತರೆ ಈಗ ನಾವು ಎರಡರಿಂದ ಮೂರು ತಿಂಗಳು ನೀರು ನಿಲ್ಲಿಸಿರ್ತೀವಿ, ಅದಾದ ನಂತರ ಇಮಿಡಿಯೇಟ್ ಆಗಿ ನಾವು ಚಾಟ್ನಿಂಗ್ ಅಂತ ಮಾಡ್ತೀವಿ. ಚಾಟ್ನಿಂಗ್ ಅಂದರೆ ಹಿಂದಿನ ವರ್ಷ ಬೆಳೆದಿರುವಂಥ ಚಿಗುರು ಇರುತ್ತಲ್ಲ ಅದನ್ನು 15-20 ಸೆಂಟಿಮೀಟರ್ನಷ್ಟು ಮಾತ್ರ ನಾವು ಕಟ್ ಮಾಡಬೇಕು, ಅಂದರೆ ಅಥವಾ 15-20% ನಾವು ಕಟ್ ಮಾಡಬೇಕು. ಅದಾದ ನಂತರ ಇನ್ನೊಂದು ಒಂದು ಇಥ್ರೆಲ್ ಅಂತ ಒಂದು ಕೆಮಿಕಲ್ ಇದೆ, ಇಥ್ರೆಲ್ ಒಂದು ಪ್ರತಿ ಲೀಟರ್ಗೆ 2-2.5 ml ನಾವು ನರಲ್ಲಿ ಬೆರೆಸಿಕೊಂಡು ನಾವು ಸ್ಪ್ರೇ ಮಾಡಬೇಕಾಗುತ್ತೆ. ಸೊ ಇದಾದ ನಂತರ ನಾವು ಬೋರ್ಡಾಕ್ಸ್ ಮಿಕ್ಸ್ಚರ್ ಅಥವಾ ಬೋರ್ಡಾಕ್ಸ್ ಪೇಸ್ಟ್ ಅಂತ ಬರುತ್ತೆ, ಇದು ಗಿಡಗಳಿಗೆ ನಂಜಾಗುವುದನ್ನು ಅಥವಾ ಬ್ಯಾಕ್ಟೀರಿಯಾ ಅಥವಾ ಫಂಜೈ ಅಂದರೆ ಶಿಲೀಂಧ್ರಗಳಿಂದ ಬರುವ ಒಂದು ರೋಗಗಳನ್ನು ತಡೆಯುವುದಕ್ಕೆ ನಾವು ಇದನ್ನು ಯೂಸ್ ಮಾಡ್ತೀವಿ. ಸೊ ಇದನ್ನು 10%ನಷ್ಟು ನಾವು ಸ್ಪ್ರೇ ಮಾಡಬೇಕಾಗುತ್ತೆ. ನಂತರ ಬಾಹರ್ ಚಿಕಿತ್ಸೆ ಆದ ನಂತರ ಯಾವ್ಯಾವ ಸ್ಟೇಜ್ಗೆ ಯಾವ್ಯಾವ ಒಂದು ಅಂತ ಬೆಳೆಯಲ್ಲಿ ಬರುತ್ತೆ ಅಂತ ನಾನು ನಿಮ್ಗೆ ಹೇಳ್ತೀನಿ. ಈಗ ನಾವು ಚಾಟ್ನಿಂಗ್ ಮಾಡಿ ಇತ್ರೆಲ್ ಹೊಡೆದಿರ್ತೀವಿ, ಆ ಇತ್ರೆಲ್ ಹೊಡೆದ ನಂತರ ಇಮಿಡಿಯೇಟ್ ಆಗಿ ನಾವು ಫರ್ಟಿಲೈಸರ್ ಅಪ್ಲೈ ಅಂದರೆ ಕೊಟ್ಟಿಗೆ ಗೊಬ್ಬರ ಮತ್ತು ಇನ್ನಿತರ ರಾಸಾಯನಿಕ ಗೊಬ್ಬರಗಳನ್ನ ಅಪ್ಲೈ ಮಾಡ್ತೀವಿ. ಸೊ ಅದಾದ ನಂತರ ಲೈಟ್ ಆಗಿ ನಾವು ಅಂದರೆ ಸಣ್ಣದಾಗಿ ಸ್ವಲ್ಪ ನೀರು ಹಾಯಿಸಬೇಕು. ಸೊ ಇದಾದ ನಂತರ 3-4 ದಿನಗಳ ನಂತರ ನಾರ್ಮಲ್ ಆಗಿ ನಾವು ಯಾವ ಥರ ಇರಿಗೇಷನ್ ಕೊಡ್ತೀವೋ ಅಂದರೆ ನಾನು ಹೇಳ್ದಂಗೆ ಪ್ರತಿ ಗಿಡಕ್ಕೆ 10 ಲೀಟರ್ ಅಷ್ಟು ನೀರನ್ನ ನಾವು ಕೊಡೋದಕ್ಕೆ ಶುರು ಮಾಡಬೇಕು. ಸೊ ಅದಾದ ನಂತರ ನಾವು ಯಾವಾಗ ಇತ್ರೆಲ್ ಹೊಡೆದು ಫರ್ಟಿಲೈಸರ್ ಮತ್ತು ನೀರು ಹಾಯಿಸ್ತೀವೋ ಅಲ್ಲಿಂದ ನಮಗೆ ಶುರುವಾಗುತ್ತೆ ನೆಕ್ಸ್ಟ್ ಯಾವ್ಯಾವನ್ನ ಫಾಲೋ ಮಾಡಬೇಕು, ಯಾವ್ಯಾವ ಹಂತದಲ್ಲಿ ಏನೇನು ಮಾಡಬೇಕು ಅಂತ. ಮೊದಲನೇದಾಗಿ ನಾವು ಈಗ ಇತ್ರೆಲ್ ಹೊಡೆದ್ರಿಂದ 8-12 ದಿನಕ್ಕೆ 85-90% ಎಲೆಗಳು ಉದುರೋಗುತ್ತೆ, ಮತ್ತು 18-25 ದಿನಕ್ಕೆ ಹೊಸ ಚಿಗುರು ಶುರುವಾಗುತ್ತೆ, ಮತ್ತು 22-28 ದಿನಕ್ಕೆ ನಮಗೆ ಹೂ ಕಾಣಲು ಶುರುವಾಗುತ್ತೆ, ಮತ್ತು 30-60 ದಿನಗಳವರೆಗೆ ಹೂ ಕೂಡ ಕಟ್ತಾನೆ ಇರುತ್ತೆ ಮತ್ತು ಹಣ್ಣು ಕೂಡ ಕಟ್ತಾನೆ ಹೋಗುತ್ತೆ. ಮತ್ತು ಈ ಹಣ್ಣು ಕಟ್ಟುವಿಕೆಯು ಚಾಟ್ನಿಂಗ್ ಮಾಡಿದ 120 ದಿನಗಳವರೆಗೂ ಇದು ಕಂಟಿನ್ಯೂ ಆಗ್ತಾನೆ ಹೋಗ್ತಾ ಇರುತ್ತೆ, ಮತ್ತು 180-210 ದಿನ ಅಂದರೆ ತಳಿಯಿಂದ ತಳಿಗೆ ಅದು ವೇರಿಯೇಷನ್ ಇರುತ್ತೆ, 180-210 ದಿನಗಳವರೆಗೆ ನಾವು ಹಣ್ಣನ್ನು ಕಟಾವು ಮಾಡಬಹುದಾಗಿದೆ. ಇನ್ನು ವಿವಿಧ ಬಾಹರ್ ಚಿಕಿತ್ಸೆ ಒಂದು ಊಕೆ ಬಂದರೆ ನಮ್ಮ ಕರ್ನಾಟಕದಲ್ಲಿ ಅಂಬೆ ಬಾಹರ್, ಬ್ರಿಗ್ ಬಾಹರ್ ಮತ್ತು ಅಸ್ತ ಬಾಹರ್ ಅಂತ ಮೂರು ಬಾಹರ್ ಕಲಗಳಿದ್ದಾವೆ. ಈ ಮೂರು ವಿಧದ ಬಾಹರ್ ಚಿಕಿತ್ಸೆಯಲ್ಲೂ ನಮಗೆ ಉಪಯೋಗಗಳು ಇದ್ದಾವೆ, ಅನಾನುಕೂಲಗಳು ಸಹ ಇದ್ದಾವೆ. ಅಂಬೆ ಬಾಹರ್ ಅಂದರೆ ಫೆಬ್ರವರಿ ಮಾರ್ಚ್ ಸಮಯದಲ್ಲಿ ಹೂ ಕಟ್ಟುವುದು, ಮತ್ತು ಬ್ರಿಗ್ ಬಾಹರ್ ಅಂದರೆ ಜೂನ್ ಜುಲೈ ಆ ಟೈಮಲ್ಲಿ ಹೂ ಕಟ್ಟುವುದು, ಮತ್ತು ಅಸ್ತ ಬಾಹರ್ ಅಂದರೆ ಸೆಪ್ಟೆಂಬರ್ ಅಕ್ಟೋಬರ್ ಸಮಯದಲ್ಲಿ ಹೂ ಕಟ್ಟುವುದು. ಮತ್ತು ಅಂಬೆ ಬಾಹರ್ಗೆ ಬಂದರೆ ಈ ಸಮಯದಲ್ಲಿ ಅತಿ ಹೆಚ್ಚು ಬಿಸಿಲು ಇರೋದ್ರಿಂದ ಅತಿ ಹೆಚ್ಚು ಹೂ ಬಿಡುತ್ತದೆ, ಅಂದರೆ ಅತಿ ಹೆಚ್ಚು ಹೂ ಬಿಡೋದ್ರಿಂದ ನಮಗೆ ಅತಿ ಹೆಚ್ಚು ಹಣ್ಣನ್ನು ನಮಗೆ ಸಿಗುತ್ತೆ. ಬಟ್ ಇದರ ಡಿಸ್ಅಡ್ವಾಂಟೇಜ್ ಅಂದರೆ ಫೆಬ್ರವರಿ ಮಾರ್ಚಲ್ಲಿ ಫ್ಲವರ್ ಆಗುತ್ತೆ, ಆಲ್ಮೋಸ್ಟ್ ಫ್ರೂಟ್ ಗ್ರೋತ್ ಎಲ್ಲ ಈಗ ಮೇಯಿಂದ ಮಳೆ ಶುರುವಾಗೋದ್ರಿಂದ ಜೂನ್ ಜುಲೈ ಆಗಸ್ಟ್ ಈ ಥರ ಆಗಸ್ಟ್ ಸೆಪ್ಟೆಂಬರ್ ಟೈಮಲ್ಲಿ ಕಟಾವಿಗೆ ಬರೋದ್ರಿಂದ ಆಲ್ಮೋಸ್ಟ್ ರೈನಿ ಸೀಸನಲ್ಲೇ ನಮ್ಮ ಹಣ್ಣಿನ ಬೆಳವಣಿಗೆ ಆಗೋದ್ರಿಂದ ಬ್ಯಾಕ್ಟೀರಿಯಾ ಒಂದು ರೋಗ ತಗುಲುವ ಜಾಸ್ತಿ ಇರುತ್ತೆ. ಮತ್ತು ಇನ್ನೊಂದು ಬ್ರಿಗ್ ಬಾಹರ್ ಅಂತ ಕರೀತಾರೆ. ಈ ಬ್ರಿಗ್ ಬಾಹರು ನಮ್ಮ ಕರ್ನಾಟಕದಲ್ಲೂ ಕೂಡ ಅದಲ್ಲದೆ ರಾಜಸ್ಥಾನ ಅಂತ ಒಣ ಪ್ರದೇಶದಲ್ಲಿ ಮಳೆ ಬರದೇ ಇರುವಂಥ ಪ್ರದೇಶದಲ್ಲಿ ಈ ಬ್ರಿಗ್ ಬಾಹರನ್ನು ಫಾಲೋ ಮಾಡ್ತಾರೆ. ಈ ಸಮಯದಲ್ಲಿ ಹಣ್ಣು ಕಟ್ಟುವಿಕೆಯು ಅಂಬೆ ಬಾಹರ್ಗಿಂತ ಸ್ವಲ್ಪ ಕಮ್ಮಿ ಇರುತ್ತದೆ. ಇನ್ನು ಅಸ್ತ ಬಾಹರ್ ಅಂತ ಕರೀತಾರೆ, ಇದು ಅಕ್ಟೋಬರ್ ಟೈಮಲ್ಲಿ ಫ್ಲವರಿಂಗ್ ಆಗುತ್ತೆ. ಮತ್ತು ಇದನ್ನು ನಮ್ಮ ಉತ್ತರ ಕರ್ನಾಟಕದ ಭಾಗಗಳಾದ ಬಾಗಲಕೋಟೆ, ಬಿಜಾಪುರ ಈ ಒಂದು ಪ್ರದೇಶದಲ್ಲಿ ಈ ಅಸ್ತ ಬಾಹರನ ಫಾಲೋ ಮಾಡ್ತಾರೆ. ಎಸ್ಪೆಷಲಿ ಇದರ ಒಂದು ಉತ್ತಮವಾದ ಅಡ್ವಾಂಟೇಜ್ ಏನಂದರೆ ಈ ಬ್ಯಾಕ್ಟೀರಿಯಲ್ ಬ್ಲೈಟ್ ಮತ್ತು ಈ ಇನ್ನಿತರ ಕೀಟ ಮತ್ತು ರೋಗ ಬಾಧೆ ಈ ಅಸ್ತಬಾಹರ್ ಕ್ರಾಪಲ್ಲಿ ಕೂಡ ಕಮ್ಮಿ ಇರುತ್ತದೆ. ಹಾಗೂ ನಾವು ಎಕ್ಸ್ಪೋರ್ಟ್ ಪರ್ಪಸ್ಸಿಗೆ ರಫ್ತು ಪರ್ಪಸ್ಸಿಗೆ ಈ ಅಸ್ತಬಾಹರ್ ಅಂದರೆ December to February ಟೈಮಲ್ಲಿ ಹಣ್ಣು ಕಟಾವಿಗೆ ಬರುವಂಥ ಸಮಯ, ಈ ಸಮಯದಲ್ಲಿ ಹಣ್ಣು ಕಟಾವು ಮಾಡಿದರೆ ರಫ್ತು ಮಾರುಕಟ್ಟೆಯಲ್ಲಿ ಅತಿ ಹೆಚ್ಚು ಒಂದು ಬೇಡಿಕೆ ಇರೋದ್ರಿಂದ ನಾವು ಅಸ್ತಬಾಹರನ್ನು ಕೂಡ ಫಾಲೋ ಮಾಡಬಹುದು. ಈ ಅಂಬೆ ಬಾಹರಲ್ಲಿ ನಾವು ಇಳುವರಿ ಜಾಸ್ತಿ ಬರುತ್ತೆ ಬಟ್ ಕ್ವಾಲಿಟಿ ಕಮ್ಮಿ ಇರುತ್ತೆ. ಈಗ ನಮ್ಮ ಕರ್ನಾಟಕದಲ್ಲಿ ಅಂಬೆ ಬಾಹರ್ ಈ ನಮ್ಮ ದಕ್ಷಿಣ ಕರ್ನಾಟಕ ಭಾಗದಲ್ಲಿ ಜಾಸ್ತಿ ಯೂಸ್ ಮಾಡ್ತಾರೆ, ಇನ್ನು ಅಸ್ತಬಾಹರ್ ಉತ್ತರ ಕರ್ನಾಟಕದಲ್ಲಿ ಅತಿ ಹೆಚ್ಚಾಗಿ ಯೂಸ್ ಮಾಡ್ತಾರೆ. ಸಾಮಾನ್ಯವಾಗಿ ಈ ಒಂದು ದಾಳಿಂಬೆ ಬೆಳೆಗೆ ಬರತಕ್ಕಂಥ ರೋಗಗಳು ಅಂತಂದ್ರೆ ಯಾವ ರೀತಿ ನಮ್ಮ ಕೃಷಿಕರು ಕಂಟ್ರೋಲ್ ಮಾಡಬಹುದು? ಯಾಕಂತಂದ್ರೆ ಪ್ರತಿ ಈ ಒಂದು ದಾಳಿಂಬೆ ಬೆಳೆ ಅಂತ ರೈತರು ಏನ್ ಮಾಡ್ತಾರಪ್ಪ ಅಂತಂದ್ರೆ 15 ದಿನಕ್ಕೊಮ್ಮೆ ಔಷಧಿ ಸಿಂಪಡಣೆ ಮಾಡ್ತಿರ್ತಾರೆ, ರೋಗ ಇರಲಿ ಇರದೇ ಇರಲಿ. ಇದ್ರ ಬಗ್ಗೆ ಹೇಳಿ. ಇದನ್ನ ಒಪ್ಕೋತೀನಿ, ಯಾಕಂದ್ರೆ ಈ ದಾಳಿಂಬೆಯಲ್ಲಿ ಈ ಮಳೆಗಾಲಕ್ಕೆ ಸಮಯ ಬಂದ್ರೆ ಪ್ರತಿ ವಾರವನ್ನು ಕೂಡ ನಾವು ರೋಗ ನಿರೋಧಕ ಮತ್ತು ಕೀಟ ನಿರೋಧಕ ಇವನ್ನ ಕೆಮಿಕಲ್ ಸ್ಪ್ರೇ ಮಾಡಬೇಕಾಗುತ್ತೆ. ಸಮ್ಮರ್ ಪ್ರದೇಶ ಅಂದ್ರೆ ಬೇಸಿಗೆ ಸಮಯದಲ್ಲಿ ಅತಿ ಹೆಚ್ಚಾಗಿ ಮಳೆ ಬರುತ್ತಿರಲ್ಲ, ಅಂದ್ರೆ ಒಣ ಪ್ರದೇಶ ಇರುತ್ತೆ, ಆ ಸಮಯದಲ್ಲಿ ನಮಗೆ ರೋಗ ಬಾಧೆ ಮತ್ತೆ ಕೀಟಬಾಧೆ ಕಮ್ಮಿ ಇರೋದ್ರಿಂದ 15 ದಿನಕ್ಕೊಂದ್ಸರಿ ನಾವು ಸ್ಪ್ರೇ ಮಾಡ್ಕೋಬಹುದು. ಇನ್ನು ಮಳೆಗಾಲದಲ್ಲಿ ನೀವು ವಾರಕ್ಕೊಂದ್ಸರಿ ಕೆಮಿಕಲ್ನ ಹೊಡಿಲೇಬೇಕಾಗುತ್ತದೆ. ಮತ್ತು ಇದರ ದಾಳಿಂಬೆಯಲ್ಲಿ ನಮಗೆ ಈ ಬ್ಯಾಕ್ಟೀರಿಯಲ್ ಬ್ಲೈಟ್ ಅನ್ನುವ ಒಂದು ರೋಗ, ನಿಮ್ಗೆಲ್ಲರೂ ಸರ್ವೇ ಸಾಮಾನ್ಯ ಎಲ್ಲರಿಗೂ ಗೊತ್ತಿರುವಂತಹ ಅಂಶ. ಈ ಬ್ಯಾಕ್ಟೀರಿಯಲ್ ಬ್ಲೈಟ್ನ ಕಂಟ್ರೋಲ್ ಮಾಡೋದಕ್ಕೆ ಚಾಟ್ನಿಂಗ್ ಮಾಡಿದ ನಂತರವೇ ನಾವು ಅಂದ್ರೆ ಅವಾಗಲೇ ನಾನು ಹೇಳಿದಂಗೆ ಬೋರ್ಡಾಕ್ಸ್ ಪೇಸ್ಟ್ ಅಂತ ಹೇಳಿದ್ನಲ್ಲ, ಬೋರ್ಡಾಕ್ಸ್ ಮಿಕ್ಸ್ಚರ್ 10% ಅದನ್ನ ನಾವು ಸ್ಪ್ರೇ ಮಾಡ್ತೀವಿ. ಮತ್ತೆ ಈ ಬ್ಯಾಕ್ಟೀರಿಯಲ್ ಬ್ಲೈಟ್ನ ರೋಗ ಲಕ್ಷಣಗಳನ್ನ ನಾವು 3 ಒಂದು ರೀತಿಯಲ್ಲಿ ನಾವು ಕಾಣಬಹುದು. ಅಂದ್ರೆ ಪ್ರಾಥಮಿಕ ಹಂತದಲ್ಲಿ ಎಲೆಗಳ ಮೇಲೆ ಚುಕ್ಕೆಗಳನ್ನ ನಾವು ಕಂದು ಬಣ್ಣದ ಚುಕ್ಕೆಗಳನ್ನ ಕಾಣಬಹುದು. ಅದಾದ ನಂತರ ಇನ್ನು ಸೆಕೆಂಡ್ ಸ್ಟೇಜ್ ಅಂದ್ರೆ ಯಾವುದೇ ರೋಗದಲ್ಲಿ ಒಂದು ಸ್ಟೇಜಸ್ ಇರುತ್ತಲ್ಲ, ಈಗ ನಮ್ಮ ಹ್ಯೂಮನ್ ಬೀಯಿಂಗ್ಸ್ ಅಲ್ಲಿ ಫಸ್ಟ್ ಸ್ಟೇಜು, ಸೆಕೆಂಡ್ ಸ್ಟೇಜು, ಥರ್ಡ್ ಸ್ಟೇಜು ಅಂತ ಈ ಒಂದು ಸ್ಟೇಜಸ್ ಇರುತ್ತೆ. ಫಸ್ಟ್ ಸ್ಟೇಜ್ ಅಲ್ಲಿ ಎಲೆ ಮೇಲೆ ಚುಕ್ಕೆ ಬರುತ್ತೆ, ಮತ್ತೆ ಸೆಕೆಂಡ್ ಸ್ಟೇಜ್ ಅಂದ್ರೆ ಹಣ್ಣಿನ ಮೇಲೆ ಚುಕ್ಕೆ ಕಂಡು ಬಂದು ಅದರಲ್ಲಿ ಹಣ್ಣು ವಿ ಅಥವಾ ಎಲ್ ಆಕಾರದಲ್ಲಿ ಒಂದು ಸೀಳು ಹೋಗುತ್ತೆ. ಅದಲ್ಲದೆ 3ನೇ ಹಂತ ಅಂದ್ರೆ ನಾವು ಕಾಂಡಗಳು ಮತ್ತು ರೆಂಬೆ ಕೊಂಬೆಗಳ ಮೇಲೆ ಒಂದು ಕಂದು ಬಣ್ಣದ ಚುಕ್ಕೆಗಳು ಕಂಡು ಬಂದು ಆ ಚುಕ್ಕೆಯು ಕಾಂಡದ ಸಿಪ್ಪೆಯನ್ನು ಸೀಳುವಂತೆ ಮಾಡುತ್ತದೆ. ಸೊ ಈ ಒಂದು ಕಾಂಡದ ಸಿಪ್ಪೆ ಸೀಳುವ ಹಂತದಲ್ಲಿ ಇದಾಗಲೇ ನಮಗೆ ತುಂಬಾ ಸಿವಿಯರ್ ಒಂದು ಕೇಸ್ ಅಂತಾನೆ ನಾವು ಹೇಳ್ಬಹುದು. ಸೊ ಇದನ್ನ ಕಂಟ್ರೋಲ್ ಮಾಡೋದಕ್ಕೆ ನಾನು ಕೆಮಿಕಲ್ನ ಹೇಳ್ತೀನಿ, ಇದನ್ನ ಕಂಟ್ರೋಲ್ ಮಾಡೋದಕ್ಕೆ ಬ್ರೋಮಪಾಲ್ 0.5 ಗ್ರಾಂ ಪ್ರತಿ ಲೀಟರ್ಗೆ, ಮತ್ತು ಸಿಒಸಿ ಅಂತ ಇರುತ್ತೆ, ಸಿಒಸಿ ಕಾಪರ್ ಆಕ್ಸಿಕ್ಲೋರೈಡ್ 2.5 ಗ್ರಾಂ ಪರ್ ಲೀಟರ್ನಂತೆ ಮಿನಿಮಮ್ ಅಂದ್ರೆ 14 ದಿನಗಳ ಅಂತರವಾಗಿ ನಾವು ಸ್ಪ್ರೇ ಮಾಡ್ತಾನೆ ಇರಬೇಕು. ಸೊ ಹಾಗಾದ್ರೆ ಮಾತ್ರ ನಾವು ಉತ್ತಮವಾದ ಇಳುವರಿಯನ್ನು ನಾವು ಪಡಿಬಹುದು. ಇನ್ನು ನಾವು 1 ವರ್ಷದ ಬೆಳೆ ತೆಗೆದುಕೊಂಡು ಅದಕ್ಕೆ ಒಂದು 2 ವರ್ಷ ನಾವು ಯಾವುದೇ ಒಂದು ಬೆಳೆಯನ್ನ ಬೆಳೆದೇ ಇದ್ರೆ ಒಂದ್ 2 ವರ್ಷ ಗ್ಯಾಪ್ ಬಿಟ್ಟು ನಂತರ ನಾವು ಏನಾದರೂ ಬೆಳೆಗೆ ಬಿಟ್ರೆ ಗ್ಯಾಪ್ ಅಲ್ಲಿ ಒಂದು ರೋಗದ ಒಂದು ತೀವ್ರತೆಯನ್ನು ನಾವು ಕಡಿಮೆ ಮಾಡ್ಕೋಬಹುದು. ಸೊ ಹಾಗಾಗಿ ಬ್ಯಾಕ್ಟೀರಿಯಲ್ ಬ್ಲೈಟ್ ಇರುವವರು ರೋಗ ಕಂಡು ಬಂದುವ ಪ್ರದೇಶದಲ್ಲಿ ಒಂದು 2 ವರ್ಷ ಗಿಡಗಳಿಗೆ ರೆಸ್ಟ್ ಅನ್ನು ಕೊಟ್ಟು ನಂತರ ನೀವು ಬೆಳೆಗೆ ಬಿಡುವುದು ಉತ್ತಮವಾದ ಒಂದು ಸಲಹೆ. ಒಳ್ಳೇದು ಸರ್, ಇಲ್ಲ ತನಕ ಸಾಕಷ್ಟು ಈ ಒಂದು ದಾಳಿಂಬೆ ಕೃಷಿಯ ಬೇಸಾಯ ಕ್ರಮದ ಬಗ್ಗೆ ಸಾಕಷ್ಟು ಮಾಹಿತಿಯನ್ನು ನಮ್ಮ ಕೃಷಿಕರಿಗೆ ಒದಗಿಸಿಕೊಟ್ಟಿದ್ದೀರಾ. ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದಕ್ಕೆ ತಮಗೆ ಧನ್ಯವಾದಗಳು. ನಮಸ್ಕಾರ. ಧನ್ಯವಾದಗಳು. ದಾಳಿಂಬೆ ಬೆಳೆಯ ಬೇಸಾಯ ಕ್ರಮಗಳ ಕುರಿತು ಹಿರಿಯೂರು ಬಬ್ಬೂರು ಫಾರಂನ ತೋಟಗಾರಿಕೆ ಮಹಾವಿದ್ಯಾಲಯದ ಸಹಾಯಕ ಪ್ರಾಧ್ಯಾಪಕರಾದ ಡಾಕ್ಟರ್ ಡಿಸಿ ಕಿರಣ್ ಸಾಗರ್ ಅವರೊಂದಿಗಿನ ಸಂದರ್ಶನ ಕೇಳಿದಿರಿ. ಇವರನ್ನು ಸಂದರ್ಶಿಸಿದವರು ಯುಎಂ ಮರುಳಸಿದ್ದೇಶ್. ಇದು ಕಂದಾಯ ಇಲಾಖೆ ಪ್ರಕಟಣೆ. ನೇರ ಹಣ ಸಂದಾಯ ಯೋಜನೆ ಜಾರಿ ನಿಟ್ಟನಲ್ಲಿ ಆಧಾರ್ ಮಾಹಿತಿ ಕಡ್ಡಾಯಗೊಳಿಸಿದ್ದು, ಈ ಸಂಬಂಧ ಸಾಮಾಜಿಕ ಭದ್ರತಾ ಯೋಜನೆಯಡಿ ಪಡೆಯಲಾಗುತ್ತಿದ್ದ ಪಿಂಚಣಿ ಸ್ಥಗಿತಗೊಂಡಿರುವ ಫಲಾನುಭವಿಗಳು ತಮ್ಮ ಆಧಾರ್ ಮತ್ತು ಬ್ಯಾಂಕ್ ಖಾತೆ ವಿವರದೊಂದಿಗೆ ಸಂಬಂಧಿಸಿದ ತಾಲೂಕು ಕಚೇರಿಯನ್ನು ಡಿಸೆಂಬರ್ 2022 ಅಂತ್ಯದೊಳಗೆ ಸಂಪರ್ಕಿಸಲು ಕೋರಿದೆ. ಏನೇ, ನಾನು ನಮ್ ಈ ವ್ಯಾಪಾರ ಸ್ವಲ್ಪ ವಿಸ್ತರಿಸಬೇಕು ಅಂತ ಯೋಚನೆ ಮಾಡ್ತಾ ಇದ್ದೀನಿ. ಮಾಡ್ರಿ, ನಿಮ್ಮನ್ ತಡೆದವ್ರು ಯಾರು? ಹಂಗಲ್ಲಮ್ಮ, ಯಾರು ತಡಿತಾ ಇಲ್ಲ, ಆದ್ರೆ ಯಾರ ಸಹಾಯ ಪಡೀಲಿ ಅಂತಾನೆ ಗೊತ್ತಾಗ್ತಾ ಇಲ್ಲ ನನಗೆ. ನಾನಿಲ್ವಾ, ನನ್ನಿಂದ ಹೇಳು ಹೇಳು, ಏನ್ ನಿನ್ನಿಂದ ಆಗತ್ತ? ಅದೇ ಹಾಗೆ ಆಕಾಶವಾಣಿ ಇದೆ ಅಲ್ವಾ, ಅವ್ರ ಜಾಲ ರಾಷ್ಟ್ರಾದ್ಯಂತ ಇದೆ ಅಂತ ಕೇಳಿದೀನಿ. ಸರಿ ಅಮ್ಮ, ಅದರಿಂದ ನನಗೇನ್ ಲಾಭ ಅಂತ? ಖಂಡಿತ ಲಾಭ ಇದೆ. ಆಕಾಶವಾಣಿ ಜಾಹೀರಾತು ಮೂಲಕ ಯಾವುದೇ ನಗರದ ಗ್ರಾಹಕರನ್ನ ನೀವು ತಲುಪಬಹುದು. ಸರಿ, ಹಾಗಾದ್ರೆ ಅದನ್ನು ನೀನೆ ಹೇಳ್ಬಿಡು, ಈ ಆಕಾಶವಾಣಿನ ನಾನು ಹೇಗ್ ಸಂಪರ್ಕಿಸಬೇಕು ಅಂತ? ತುಂಬಾ ಸುಲಭ, ಹೇಳ್ತೀನಿ ಕೇಳಿ. ಒಂದ್ ನಂಬರ್ ಹೇಳ್ತೀನಿ, ಬರ್ಕೊಂತೀರಾ? ಬರ್ಕೋತೀನಿ. 8700 0001 0001 4242 ಇರು, ಒಂದ್ ನಿಮಿಷ, ಈಗಲೇ ಫೋನ್ ಮಾಡ್ಬಿಡ್ತೀನಿ. 8700 0001 4242 ಅಷ್ಟೇ ಸುಲಭ. ರೈತ ಬಾಂಧವರ ಇದೀಗ ವೇಮಗಲ್ ಡಿ ನಾರಾಯಣಸ್ವಾಮಿ ಮತ್ತು ಸಂಗಡಿಗರ ಧ್ವನಿಗಳಲ್ಲಿ ಕೇಳಿ ಒಂದು ಜನಪದ ಗೀತೆಯನ್ನ.